ಎಲ್ಲ ಜೈವಿಕ ಗೊಬ್ಬರಗಳನ್ನ ಬಳಸಿ ಹಾಗೂ ಸಾವಯವ ಕೃಷಿಯಲ್ಲಿ ಈ ಜೈವಿಕ ಗೊಬ್ಬರಗಳ ಪಾತ್ರ ಬಹಳ ಮಹತ್ವದ್ದಾಗಿದೆ. ಸಾವಯವ ಕೃಷಿಯನ್ನು ಅಳವಡಿಸ್ಕೋಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ಗೆ ನೀವು ಸಂಪರ್ಕಿಸಬಹುದು. ನನ್ನ ಮೊಬೈಲ್ ನಂಬರ್ 8971 28 7833. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಕೇಳಿ ರಾಗಿ ಕೃಷಿಯ ಅನುಭವಗಳು. ಈ ಕುರಿತು ಜಗಳೂರು ತಾಲೂಕು ಸಾಲುಗಟ್ಟಿ ಗ್ರಾಮದ ಕೃಷಿಕ ಜಿಸಿ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನ. ನಾವಿವತ್ತು ರಾಗಿ ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಒಂದು ರಾಗಿ ಬೆಳೆಯನ್ನ ಲಾಭದಾಯಕವಾಗಿ ಯಾವ ರೀತಿ ಬೆಳೀತಾ ಇದ್ದಾರೆ, ಈ ಒಂದು ರಾಗಿಯನ್ನ ಯಾವ ರೀತಿ ಮಾರಾಟ ಮಾಡ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಸಾಗಲಗಟ್ಟೆ ಗ್ರಾಮದ ಕೃಷಿಕರಾದಂತಹ ಶಿವಕುಮಾರ್ ಅವರಿಂದ ತಿಳಿದುಕೊಳ್ಳೋಣ. ಬನ್ನಿ. ನಮಸ್ಕಾರ ಶಿವಕುಮಾರ್ ಅವರೇ. ನಮಸ್ಕಾರ ಸರ್. ಶಿವಕುಮಾರ್ ಅವರೇ, ಈ ಒಂದು ರಾಗಿ ಕೃಷಿ ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? ಸಾ ಮುಂಚೆ ನಾವು ಈಗ ಒಂದು 20 ವರ್ಷಕ್ಕೆ ಇಲ್ಲಿಗೆ ರಾಗಿ ಹಾಕ್ತಿದ್ವಿ ಸಾ. ಈಗ ಒಂದು 5-6 ವರ್ಷ ಬಿಟ್ಟಿದ್ವಿ. ಕೊಯ್ಯರ್ದ ಕೂಲಿ ಬಾಳ ಕೇಳ್ತಾರಂತ. ಇತ್ತೀಚೆಗೆ ಈಗ 2 ವರ್ಷದಿಂದ ಮಿಷಿನ್ ಬಂದವ ಸಾ. ಆ ಮಿಷಿನ್ ಹಂಗ ಕೊಯ್ದು ಹಂಗ ರಾಗಿನೇ ರೆಡಿ ಬರ್ತದ ಸರ್. ಅದಕ್ಕೋಸ್ಕರ ನಾವು ರಾಗಿ ಬೆಳೆಯಕ್ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಈಗ 2 ವರ್ಷದಿಂದ. ಈಗ ರಾಗಿ ಬೆಳೆಯನ್ನ ಒಳ್ಳೆಯ ಉತ್ತಮವಾಗಿ ಇಳುವರಿ ಪಡಿಬೇಕು ಅಂತಂದ್ರೆ ಯಾವ ರೀತಿ ಭೂಮಿಯನ್ನ ಸಿದ್ಧತೆ ಮಾಡಿಕೊಂಡು ಯಾವ ರೀತಿಯಾದಂತಹ ಒಂದು ಗೊಬ್ಬರಗಳನ್ನ ಕೊಡ್ತೀರಾ? ಸಾ ಫಸ್ಟ್ಗೆ ಫ್ಲೋ ಹೊಡಿಸ್ತೀವಿ ಸಾ. ಫ್ಲೋ ಹೊಡಿಸಿ ಆಗಿಂದಾಗೆ ಹೋಗಿ ಕುಟ್ಟಿದಾಗ ಕಲ್ಟಿವೇಟ್ರು ಕುಂಟೆ ಅಂತ ಒಂದು 3-4 ಟೈಮ್ ಹೊಡಿತೀವಿ ಸರ್. ಆಮೇಲೆ ಸ್ವಲ್ಪ ಇದು ಸರ್ಕಾರಿ ಗೊಬ್ಬರ DAP ಆಯ್ತು ಇಲ್ಲ 20-20 ಬಿತ್ತಕರ ಬಳಸಿ ಬಿತ್ತೀವಿ ಸರ್. ಈಗ ತಳಿಗಳ ಆಯ್ಕೆ ಅಂತಂದ್ರೆ ಯಾವ ರೀತಿ ಮಾಡ್ಕೊಳ್ತೀರಾ? ಸರ್ ತಳಿಗಳ ಆಯ್ಕೆ ಅಂದ್ರೆ ಈ ವರ್ಷ ನಾವು 2-0 ಹಾಕಿದ್ವಿ ಸರ್. ಅಂದ್ರೆ ಪಲಗಟ್ಟೆಗೆ ಹೋಗಿ ತಂದ್ವಿ ಒಂದು 8 ಪ್ಯಾಕೆಟ್ 2-0 ಹಾಕಿದ್ವಿ. ಅದ್ರಾಗ ಇನ್ನೊಂದು ಯಾವ್ದು 3-0-2 ಅಂತ ಇತ್ತು. ಅದು ಬಹಳ ಲಾಂಗ್ ವೆರೈಟಿ. ಅದಕ್ಕೆ ಈ 2-0 ಅಂದ್ರೆ ಈಗ ನಮ್ಮ ಇದಕ್ಕೆ ಹೊಂದಿಕೆ ಹಾಕತ್ತಂತ ಈಗ ಮುಂಚಿಂದಲ್ಲಿ ನಾವು 2-0 ಈಗ ಬಿತ್ತಾ ಇದೀವಿ ಸರ್. ಈಗ ಬಿತ್ತನೆ ಬೀಜಗಳು ಅಂತಂದ್ರೆ ಎಲ್ಲಿಂದ ತರ್ತೀರ ನೀವು? ಕೃಷಿ ಇಲಾಖೆಗೆ ಹೋದಾಗ ಅವರು ಪರ್ಮಿಟ್ ತಗೊಂಬರ್ರಿ ಬೀಜ ಕೊಡ್ತೀವಿ ಅಂತಾರೆ. ಹೋಗಿ ತಗೊಂಬಂದ್ವಿ ಸರ್. ಈಗ ನೀವು ಹಾಕಿದಂತ ತಳಿ ಅಂತಂದ್ರೆ ಉತ್ತಮವಾಗಿ ಇಲ್ಲಿ ಇಲ್ಲಿನ ಒಂದು ನೆಲಕ್ಕೆ ಬರ್ತದೆ ಅಂತ ಹೇಳ್ತೀರಾ? ಹ್ಮ್ ಸರ್. 2-0 ಆದ್ರೆ ಈಗ ಅದು ಕಡಿಮೆ ಮಳೆಗಾಲಕ್ಕೂ ಬೆಳೀತದ ಸರ್. ಅದು ಅದಕ್ಕೋಸ್ಕರ 2-0 ಆಗ್ತಾ ಇದೀವಿ. ಇವತ್ತಿನ ದಿನದಲ್ಲಿ ರಾಗಿ ಬೆಳೆ ಬೆಳೆಯನ್ನ ಬೆಳಿಬೇಕಂತ ಯಾಕೆ ಅನಿಸ್ತದೆ ನಿಮಗೆ? ದನ ಕರ ಕಟ್ಕೊಂಡಿವಿ ಸರ್. ಅದಕ್ಕೋಸ್ಕರ ಹುಲ್ಲು ಬೇಕು. ಆಮೇಲೆ ಈಗ ಮೆಕ್ಕೆಜೋಳಕ್ಕಿನ್ನ ಅದು ಆರ್ಥಿಕವಾಗಿ ಲಾಭ ಅಂತ ನಮ್ಗೆ ಅನಿಸ್ತು. ನಮ್ ಭಾಗದಲ್ಲಿ ಮಳೆಗಾಲ ಕಡಿಮೆ, ಅದಕ್ಕೋಸ್ಕರ ರಾಗಿನೂ ಚೆನ್ನಾಗಿ ಬೆಳೀತಾ ಇತ್ತು ಸರ್. ಕಡಿಮೆ ಮಳೆಗಾಲಕ್ಕೂ ರಾಗಿ. ಈಗ 25 ವರ್ಷಕ್ಕೆ ರಾಗಿ ಬೆಳೆಯನ್ನ ಬೆಳೆಯುತ್ತಾ ಇದ್ದಂತವ್ರು ನೀವು, ಕೆಲವು ವರ್ಷಗಳ ಹಿಂದೆ ರಾಗಿ ಬೆಳೆಯನ್ನ ಬಿಟ್ಟಿದ್ವಿ ಅಂತ ಹೇಳಿದ್ರ, ಯಾಕೆ ಬಿಟ್ರೆ? ಸರ್ ಈಗ ಅದು ಕೊಯ್ಯಕ್ಕೆ 1 ಎಕರೆಗೆ 8-10 ಸಾವಿರ ಕೇಳ್ತಾರೆ ಸರ್. ಅದಕ್ಕೋಸ್ಕರ ಬಹಳ ಈ ಕೂಲರ್ ಪ್ರಾಬ್ಲಮ್ ಆಗಿ ತುಳಸರ್ದ ಅದು ಪ್ರಾಬ್ಲಮ್ ಆಗಿರೋದ್ರಿಂದ ಅದಕ್ಕೋಸ್ಕರ ರಾಗಿ ಬಿಟ್ಟಿದ್ವಿ. ಇತ್ತೀಚೆಗೆ ಮಿಷಿನ್ ಹಂಗ ಈಗ ಕೊಯ್ದು ಹಂಗ ಕಾಳು ಬರ್ತದ ಸರ್. ಅದು ರೆಡಿ ಕಾಳು ಬರ್ತೈತಿ. ಅದಕ್ಕೋಸ್ಕರ ರಾಗಿ ಬೆಳೆ ಕತ್ಕೊಂಡ್ವಿ ಸರ್. ಎಷ್ಟು ಎಕರೆ ಒಳಗಡೆ ಈ ವರ್ಷ ರಾಗಿ ಬಿತ್ತನೆ ಮಾಡಿದ್ರ? ಸರ್ ಈ ವರ್ಷ 2 ಎಕರೆ ಬಿತ್ತಿದ್ವಿ ಸರ್. ಇನ್ನು ಸ್ವಲ್ಪ ಈಗಿನ ಬಡಿತಾ ಇತ್ತು, ಈಗ ಸ್ವಲ್ಪ ಮಳೆ ಕಾಯ್ತಾ ಇದೀವಿ. ಈಗ ರಾಗಿ ಬೆಳೆಗೆ ಅಂದ್ರೆ ಸಾಕಷ್ಟೇನು ಮಳೆ ಬೇಕಾಗಲ್ಲ ಅಂತ ಹೇಳ್ತಾರೆ. ಇದು ಬರ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಒಂದು ಮಳೆ ಇಲ್ಲ ಅಂದ್ರೆ ಬೆಳಿಬಹುದು ಅಂತ ಹೇಳ್ತಾರೆ ಅಲ್ವಾ? ಹ್ಞೂ ಸರ್. ಅದು ಈಗ ನೋಡ್ಸ ಈಗ ಒಂದು ತಿಂಗಳು ಮಳೆಗಾಲ ಇಲ್ಲ ಅಂದ್ರೂ ಹೆಚ್ಚಿಗೆ ಒಣಗಿಲ್ಲ ಸರ್. ಅದು ಹಂಗ ಹಚ್ಚಿಗೆ ಐತೆ. ಈಗ ಮತ್ ಮಳೆ ಬಂತು ಅಂದಟ್ಟಿ ಒಡಿಚ್ಚಿ ಭೂಮಿದು ಕಾಳಕತ್. ಈಗ ರಾಗಿ ಬೆಳೆ ಬಿತ್ತನೆ ಕಾಲ ಅಂತಂದ್ರೆ ಸೂಕ್ತವಾದ ಕಾಲ ಯಾವುದು ಅಂತ ಹೇಳ್ತೀರಾ? ನಾವು ಸರ್ ಜುಲೈ 19 ತಾರೀಕು ಬಿತ್ತೀವಿ ಸರ್ ರಾಗಿನ. ಒಟ್ಟು ಜುಲೈ 15-30 ತನಕ ಬಿತ್ತಬಹುದು ಸರ್. ಅಂದ್ರೆ ನಾವು ಸ್ವಲ್ಪ ಮುಂಗಡೆ ಬಿತ್ತಿದ್ವಿ. ಈಗ ಬಿತ್ತನೆ ಒಂದು ವಿಧಾನ ಅಂತಂದ್ರೆ ಯಾವ ರೀತಿ ಬಿತ್ತನೆ ಮಾಡ್ತೀರ ಸರ್? ಇದು ಹೊಲನೆಲ್ಲ ಹೊಡ್ಕೊಂಡು ಕ್ಲೀನ್ ಆಗಿ ಅಂದ್ರೆ ಏನು ಉಲ್ಲರ್ಬಾರ್ದು. ಮಿಷಿನ್ ಬರ್ತದ ಸರ್. ಅದ್ರಾಗೆ ಕ್ಲೀನ್ ಆಗಿ ಗೊಬ್ಬರ ಬೀಜ ಕಲಸಿ ಅದಕ್ಕೆ ಮಿಷಿನ್ಗೆ ಹಾಕ್ತಿವಿ. ಮಿಷಿನ್ ಅದೇಟಿಗೆ ಅದೇ ಬಿತ್ತದ ಸರ್. ನಾವ್ ಹಿಂದೆ ಹಂಗ ನೋಡ್ಕೊಂತಿರೋದು ಯಾವ ಸಾಲನೇ ಬೀಜ ಬೀಳಲ್ಲ, ಸ್ವಲ್ಪ ಇನ್ ನೋಡ್ಕೊಂತ ಇದ್ರೆ ಸಾಕು ಸರ್. ಈಗ ಮೊದ್ಲೆಲ್ಲ ಎತ್ತಿನ ಬೇಸಾಯದ ಮುಖಾಂತರ ಬಿತ್ತನೆ ಮಾಡ್ತಾ ಇದ್ರು, ಆ ಪದ್ಧತಿ ಯಾಕೆ ನೀವು ಅನುಸರಿಸಲ್ಲ ಸರ್? ಈಗ ಮುಂಚೆ ನಾವು ಎತ್ತಿಲಿ ಬಿತ್ತಿದ್ವಿ, ಎಲ್ಲದೂ ಮಾಡಿದ್ವಿ. ಈಗ ಏನಂದ್ರೆ ಬಿತ್ತಕ್ ಕರಿಯಕ್ ಹೋದ್ರೆ ಕೂಲರ್ ಸಿಗಲ್ಲ. ಅಕಸ್ಮಾತ್ ಸಿಕ್ಕರು 400-500 ಕೊಡ್ತಿ ಅಂತ ಕೇಳ್ತಾರೆ. ಬೇಸಾಯದಾರು ಈ ಬೇಸಾಯ ಟೈಮ್ ಸರಿ ಬರಲ್ಲ. ಆಮೇಲೆ ತಂದ್ರೆ ಅದಕ್ಕೋಸ್ಕರ ಈಗ ಮಿಷಿನ್ 100 ಬಂದಿರ್ತದ. 1 ಗಂಟೆಗೆ ಬಿತ್ತಿ ಹೋಗ್ಬಿಡ್ತಾರ ಸರ್, ಒಂದಲ್ಲ 1.5 ಗಂಟೆಗೆ. ಈಗ ಮೊದ್ಲೆಲ್ಲ ನೀವೇ ಎತ್ತುಗಳು ಕಟ್ಟಿಗೆಂದು ಬೇಸಾಯ ಮಾಡ್ತಾ ಇದ್ರಿ, ಹೌದಾ? ಈಗ ಯಾಕೆ ಆ ಪದ್ಧತಿ ಇಲ್ಲ ಸರ್? ಈಗ ಎತ್ತು ತರಕಂದ್ರೆ ಎತ್ತು ಅಂದ್ರೆ 1-1.5 ಲಕ್ಷ ಎತ್ ತರ್ತೀವಿ ಸರ್. ಅವಕ್ಕೆ ಕಾಳು ನೀರು ಮೇವು ನಾವೀಗ ದನ ಕಟ್ಕೊಂಡ್ರದ್ರಿಂದ ಎತ್ತುಗಳನ್ನ ಮೇಂಟೈನ್ ಮಾಡೋದು ಹೋಗಿ ಅವೆಲ್ಲ ಬಹಳ ಸಮಸ್ಯೆ ಆಗತ್ತೆ. ಅದಕ್ಕಾಗಿಲ್ಲ ಈಗ ಎಲ್ಲ ಮಿಷಿನ್ ಇಲ್ಲೇ ಬಿತ್ಸೋದು, ಮಿಷಿನ್ ಇಲ್ಲೇ ಕೊಯ್ಸೋದು ಆ ತರ ಮಾಡ್ತಾ ಇದೀವಿ. ಈಗ ಮೊದ್ಲೆಲ್ಲ ನಾಟಿ ಹಸುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ರು, ಅದರಲ್ಲಿ ಈಗ ಒಂದು ವರಿಕೆರ ಅಂತೇಳಿ ಗಂಡು ಕರ ಹುಟ್ಟಿದಂಥವನ್ನ ನೀವು ಬೇಸಾಯಕ್ಕೆ ಉಪಯೋಗ ಮಾಡಿಕೊಳ್ತಾ ಇದ್ರಿ. ಇವತ್ತು ಆ ನಾಟಿ ಹಸುಗಳ ಒಂದು ಸಾಕಾಣಿಕೆ ಕಣ್ಮರೆ ಆಗಿದೆ ಅಂತ ಹೇಳ್ತೀನಿ. ಸರ್ ನಾಟಿ ಹಸುಗಳೇ ಇಲ್ಲ ಸರ್, ಎಲ್ಲ ಏನಾದ್ರೂ ಸೊಂಟಿ ಹಾಕಲ ತರ್ತಾರೆ, ಸೊಂಟಿ ಹಾಕಲ ಅವೇನು ವರಿಕರ ಉಪಯೋಗ ಆಗಲ್ಲ. ಈಗ ಎತ್ಗಳು ಏನ ಬಿತ್ತ ಟೈಮ್ನಾಗ ತಂದು ಬುಟ್ಕುಂಟೆ ಹೊಡ್ಕೊಂಡು ಹಂಗ ಮಾರ್ರ ಬಹಳ ಜನ ಸರ್, ಎಲ್ಲ ಆಗಿಂದಾಗಿ ಮಾರಿಬಿಡ್ತಾರೆ, ಮತ್ ಮುಂಗಾರಿಗೆ ತರ್ತಾರ ಈ ಜೂನ್ ತಿಂಗಳಿಗೆ ಎತ್ಗಳ. ಈಗ ಹಂಗಾಗಿಬಿಟ್ಟ ಊರಿಗೆ ಮುಂಚೆ 45 ಜೊತೆ ಇಟ್ಕೊಂಡಿರೋರು ಈಗೆಲ್ಲ ಬರೀ 3 ಜೊತೆ ಇಟ್ಕೊಂಡು ಮಾರಿತಾರ. ಶಿವಕುಮಾರ್ ಅವರೇ, ರಾಗಿ ಅಂದ್ರೆ ಪ್ರತಿ ಒಂದ್ ಎಕರೆಗೆ ಎಷ್ಟು ಕೆಜಿ ಬಿತ್ತನೆ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರ? ಸರ್ ನಾವು ಒಟ್ಟು 2 ಎಕರೆಗೆ 5 ಕೆಜಿ ಅಂತ 8 ಪ್ಯಾಕೆಟ್ ಬಿತ್ತಿದ್ವಿ ಸರ್. ಒಂದ್ ಎಕರೆಗೆ ಹೆಚ್ಚು ಕಡಿಮೆ ಒಂದು 20 ಕೆಜಿ ಲೆಕ್ಕ. ಈಗ ದಾಯ ಅಂತಂದ್ರೆ ಎಡಕುಂಟೆ ದಾಯದಲ್ಲೇ ಬಿತ್ತನೆ ಮಾಡ್ಬೇಕು. ಹ್ಞೂ ಸರ್, ರಾಗಿ ಮಾತ್ರ ಎಡಕುಂಟೆ ದಾಯಕ್ಕೆ ಸರ್ ಬಿತ್ತದು. ಈಗ ಬಿತ್ತನೆ ಮಾಡ್ಬೇಕಾದ್ರೆ ಗೊಬ್ಬರ ರಾಗಿ ಬೀಜ ಬಿತ್ತನೆ ಬೀಜ ಮಿಕ್ಸ್ ಮಾಡಿ ಬಿತ್ತನೆ ಮಾಡ್ತೀವಿ ಅಂತ ಹೇಳಿದ್ರ, ಯಾಕೆ ಆ ಪದ್ಧತಿ ಅನುಸರಿಸಿದ್ರೆ? ಬರೇ ಪ್ರವೀಟ ರಾಗಿ ಬಿತ್ತಕ್ ಬರಲ್ಲ ಸರ್, ಅದಕ್ಕೆ ಒಂದ್ ಚೀಲ ಗೊಬ್ಬರಕ್ಕೆ ಒಂದ್ 2 ಪ್ಯಾಕೆಟ್ ಬೀಜ ಹಾಕಿ ಕಲ್ಸಿ ಒಂದೇಟ್ ಹಾಕ್ತಿದ್ವಿ ಸರ್. ಆಮೇಲೆ ಮತ್ತೆ ಅದು ಖಾಲಿ ಆಗ್ತದಂಗ ಕಲ್ಸಿ ಇಟ್ಕೊಂತಿದ್ವಿ, ಮತ್ತೆ ಹಾಕ್ತಿದ್ವಿ ಸರ್. ಆ ಸರಿ ಬಿತ್ತಕ್ಕಾದ್ರೂ ಹಂಗ ಮಾಡ್ತಿದ್ವಿ ಚಡ್ಡೆ ಬಿತ್ತಕ್ಕಾರ, ಈಗ ಆತರ ಮಿಷಿನ್ಗೆ ಆತರ ಮಾಡ್ತಾ ಇದೀವಿ. ಸಣ್ಣ ಬೀಜ ಆಗಿರೋದ್ರಿಂದ ಎಷ್ಟು ಇಡ್ತಾ ಅದು ಸಿಗಲ್ಲ ಅಂತ ಹೇಳಿ ಈ ಪದ್ಧತಿ ಅನುಸರಿಸ್ತಾರೆ. ಈ ಹೊಸ ಪದ್ಧತಿ ಅನುಸರಿಸ್ತಾರೆ. ಎತ್ತಿನ ಬೇಸಾಯದಲ್ಲಿ ಬಿತ್ತನೆ ಮಾಡ್ತಾ ಇದ್ರಲ್ಲ, ಆ ಪದ್ಧತಿ ಉತ್ತಮ ಅಂತ ಹೇಳಿದ್ರೆ ಈಗಿನ ಒಂದು ಪದ್ಧತಿ ಉತ್ತಮ ಅಂತ ಹೇಳ್ತೀರ? ಇದು ಒಳ್ಳೆ ಪದ್ಧತಿ, ಚೆನ್ನಾಗಿ ಬೆಳೀತಾ ಸರ್. ಇಂದ ವರ್ಷ ಒಂದು ನಮ್ದೊಂದು 75,000 ರೂಪಾಯಿ ರಾಗಿ ಆಯ್ತು ಸರ್ 2 ಎಕರೆಗೆ. ಈಗೆಲ್ಲ ರಾಗಿ ಹಾಕಿದ್ಮೇಲೆ ಈಗ ಅಂತರ ಬೇಸಾಯ ಅದನ್ನೆಲ್ಲ ಯಾವ್ಯಾವ ಮಾಡ್ತೀರಾ, ಎಷ್ಟು ಬಾರಿ ಮಾಡ್ತೀರಾ? ಸರ್ 2 ಕುಂಟೆ ಒಂದ್ 2 ಸಾರಿ ಹೊಡಿಬೇಕು ಸರ್. ಈಗ ರಾಗಿ ಬೆಳೆಗೆ ಯಾವ ಹಂತದಲ್ಲಿ ಹೆಚ್ಚು ಹೆಚ್ಚು ತೇವಾಂಶ ಬೇಕು ಅಂತ ಹೇಳ್ತೀರಾ? ಸರ್ ಈಗ ರಾಗಿ ಒಡೆ ಹೊರಟ ಟೈಮ್ನಾಗ ಈಗ ಒಳ್ಳೆ ಸಂಪಾಜಿ ಆಗ್ಬಿಟ್ರೆ ಅದು ಇನ್ನೊಂದ್ ಮಳೆಗೆ ಬಂದ್ಬಿಡ್ತದೆ ಸರ್. ರಾಗಿ ಇನ್ನೊಂದ್ ಮಳೆ ಬಂದು ಕಾಳ ಆಗ್ಬಿಡ್ತದೆ. ಮಳೆ ಇಲ್ಲ ಅಂದ್ರೆ ಈ ಬೆಳೆ ಬೆಳಿಬಹುದು ಅಲ್ಪ ಸ್ವಲ್ಪ ಮಳೆಗೆ ಅಂತಾರೆ ಸರ್. ಈಗ ಒಂದ್ ಹಸಿ ಮಳೆ ಬಂದ್ರೆ ಸಾಕು, ಅದಲ್ಲೇ ಇದು ಒಡೆ ಹೊರಟು ಕಾಳ ಆಗ್ಬಿಡ್ತದೆ ಸರ್. ಜಡಿಕೆ ರೋಗ ಬರುತ್ತೆ ಅಂತ ಹೇಳ್ತಾರೆ ರಾಗಿ ತೆನೆಗೆ, ಅಂದ್ರೆ ಆ ಒಂದು ರೋಗ ಏನಾದ್ರೂ ನಿಮ್ ಬೆಳಿಗ್ಗೆ ಬಂತ ಇನ್ನ ವರ್ಷ ಆಗ್ಲಿ ಈ ವರ್ಷ ಆಗ್ಲಿ? ಇಲ್ಲ ಸರ್, ಇನ್ ವರ್ಷ ಯಾರ ರೋಗನು ಬರಲಿಲ್ಲ ಸರ್. ಮಳೆಗಾಲ ಸಂಪ ಆಗ್ಬಿಡ್ತಲ್ಲ, ಒಳ್ಳೆ ಚೆನ್ನಾಗಿ ಬೆಳೆದು ಕಾಳು ಒಳ್ಳೆ ದುಡ್ಡು ಹೋಗಿತ್ತು ಸರ್. ಮುಂಚೆಲ್ಲ ಆ ತರ ಇದ್ವು, ಈ ಸರಿ ಸಂಪ ಮಳೆಗಾಲ ಆಗ್ತಾವಲ್ಲ ಏನು ಇದಾಗಲ್ಲ. ಈಗ ಹೆಚ್ಚಾಗಿ ನೀವು ಕೊಡುಗೆ ಗೊಬ್ಬರ ಕೊಟ್ಟು ಬೆಳಿತೀರಾ, ಏನ್ ರಾಸಾಯನಿಕ ಗೊಬ್ಬರ ಕೊಟ್ಟು ಬೆಳಿತೀರಾ ರಾಗಿಯನ್ನ? ಇಲ್ಲ ಸರ್, ಈ ಮೆಕ್ಕೆಜೋಳದ ಹೊಲಗಳಿಗೆ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ. ಮತ್ತೆ ಈಗ ಮತ್ತೆ ರಾಗಿ ಬಿತ್ತಕಂದ್ರೆ DAP ಇಲ್ಲ 20-20 ಬಳಸಲೇಬೇಕು, ಯಾಕಂದ್ರೆ ಒಂದ್ ಹೊಲಕ್ಕೆ ಆ ಇರೋದೊಂದ್ 15 ಲೋಡ್ ಅದಕ್ಕೆ ಏರಿದ್ವಿ ಸರ್. ಈ ಇಲ್ಲದ ಮತ್ತೆ ಈ DAP ಅನ್ನ ಹಾಕಿ ಬೆಳಿತಾ ಇದೀವಿ. ರಾಗಿ ಒಳಗಡೆ ಈಗೆಲ್ಲ ರಾಗಿ ಜೋಲೆ ಅಂತ ಹೇಳಿ ಮೇಸ್ತಾರೆ, ಉತ್ತಮ ಅಂತ ಹೇಳ್ತೀರಾ ಈ ಪದ್ಧತಿ ಅನುಸರಿಸಿದ್ರೆ? ಸರ್ ಮ್ಯಾಗಲ್ ರಾಗಿ ಜೋಲೆನ್ನೆಲ್ಲ ತಿಂದ್ರೆ ತೆನೆ ಕ್ಲೀನಾಗಿ ಹೊರಟು ಕಾಳಕ ತಂದು ಈಗ ಒಂದ್ ತಿಂಗಳ ಕೀಲಿಗೆ ಕತ್ರ ಮೇಯಿಸಿದಾರೆ ಸರ್. ಎಲ್ಲ ಮೇಯಿಸ್ಕೊಳ್ರಪ್ಪ ಯಾರು ಅಂತೀವಿ, ಎಲ್ಲರೂ ನಮ್ಮ ಒಂದ್ ದಿವಸ 2 ದಿವಸ ಹೋಗಿ ಇಲ್ಲೇ ಮೇಯಿಸ್ತೀವ, ಅವರೆಲ್ಲ ಕತ್ರ ಮೇಯಿಸ್ಕೊಂಡ್ರ ಈಗ ಅದ್ ಮೇಯಿಸಿದ್ರೆ ಚೆನ್ನಾಗಿ ಒಡೆ ಹೊರಟು ಕಾಳಕತ್ತ, ಯಾಕಂದ್ರೆ ಮ್ಯಾಗಲ್ದೆಲ್ಲ ಜುಟ್ಟಲ್ಲಿ ತಿಂದ್ಬಿಡ್ತಾವ ಅದಕ್ಕೋಸ್ಕರ. ಈಗೆಲ್ಲ ರಾಗಿ ಕಟಾವ್ ಅಂತಂದ್ರೆ ಎಷ್ಟು ತಿಂಗಳಿಗೆ ಬರುತ್ತೆ ಸರ್? ರಾಗಿ ಕಟಾವ್ ಅಂದ್ರೆ ಒಂದು 3.5-4 ತಿಂಗಳಿಗೆ ಬಂದ್ಬಿಡ್ತಾರೆ ಸರ್. ಈಗೆಲ್ಲ ಸಾಕಷ್ಟು ಜನ ಈ ಒಂದು ರಾಗಿ ಬೆಳೆಯನ್ನ ಯಾಕೆ ಕಡಿಮೆ ಮಾಡಿದಾರಪ್ಪ ಅಂತಂದ್ರೆ, ಕಟಾವಿನ ಹಂತದಲ್ಲಿ ಸಾಕಷ್ಟು ಈಗ ಕೂಲಿ ಕಾರ್ಮಿಕರಿಗೆ ಕೊಡಬೇಕಾಗುತ್ತೆ, ಹಣ ದುಬಾರಿ ಆಗಿದೆ ಈಗೆಲ್ಲ ಕಟಾವ್ ಮಾಡೋದು. ಈಗ ಎಕರೆಗೆ 5,000 ದುಡ್ಡು ಕೇಳ್ತಾರೆ ಅಂತ ಹೇಳಿ ಸಾಕಷ್ಟು ರಾಗಿಯನ್ನೇ ಹಾಕೋದು ನಮ್ಮ ರೈತರು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಅಂತದ್ರಲ್ಲೂ ನೀವು ಕಟಾವ್ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ ಸರ್? ಇದು ಕಟಾವ್ ಅಂದ್ರೆ ರಾಗಿ ಎಲ್ಲ ಫುಲ್ ಡ್ರೈ ಆಗಿ ಒಣಗಿದಾಗ ತಮಿಳ್ನಾಡಲ್ಲಿಂದ ಒಂದು ನಮ್ಮೂರಾಗ ಒಂದು 4-5 ಮಿಷಿನ್ ಬರ್ತಾವ ಸರ್. ಮಿಷಿನ್ ಬಂದಾಗ ಎಲ್ಲ ರೋಗಕ್ಕಿಂತ ಬರ್ತಾವೆ, ನಾವು ಒಂದ್ 2-3 ದಿವಸ ಕಾದಾಗ ಕೊಯ್ ಕೊಡ್ತಾವ ಸರ್. ಅದು ಒಂದ್ ಎಕರೆಗೆ 5,000 ಅಂತ ಅಂದ್ರೆ ಹಿಂದ್ ವರ್ಷ 2 ಎಕರೆಗೆ 10,000 ಕೊಟ್ಟು ಕೊಯ್ಸಿದ್ವಿ. ಆತರ ಮಿಷಿನ್ ಬಂದಾಗ ಕೊಯ್ಸಿ ಆ ಮಿಷಿನ್ ಕೊಯ್ದಾಟಿಗೆ ಕಾದಂಗ ಹುಲ್ಲು ಗುಂಪೆ ಗುಂಪೆ ಬೀಳ್ತತಿ, ಆಮೇಲೆ ಕಾಳು ಸೀತಾ ಟ್ರಾಲೆಕ್ ಹಾಕೊಂಡು ಅವನ್ನ ಒಂದ್ 3-4 ದಿವಸ ಒಣಗಿಸಿ ಹಂಗ ಚೀಲ ತುಂಬಿಡ್ಬೋದು ಸರ್. ಈಗ ಹುಲ್ಲು ಏನು ಲಾಸ್ ಆಗಲ್ಲ ನಿಮ್ಗೆ, ಕಾಳು ಅದ್ರಲ್ಲಿ ಅಷ್ಟಿಷ್ಟೇ ಏನ್ ಲಾಸ್ ಆಗಲ್ಲ? ಇಲ್ಲ ಸರ್, ಅದ್ರಾಗೇನು ಹುಲ್ನಾಗ ಏನು ಅಷ್ಟು ಕಾಳು ಹೋಗಲ್ಲ, ಏನೋ ಹೋದ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ಹೋಗ್ತವೆ, ಮತ್ತೆ ಈಗ ಏನ್ ಮಾಡಕ್ಕಾಗಲ್ಲ ಸರ್, ಹುಲ ಪ್ರಾಬ್ಲಮ್ ಇರೋದ್ರಿಂದ ಆತರ ಮಾಡ್ತಾ ಇದೀವಿ. ಅಂದ್ರೆ ಈ ತರ ಎಲ್ಲ ಹೊಸ ಒಂದು ಆಧುನಿಕ ತಂತ್ರಜ್ಞಾನಗಳು ಬಂದ್ರದ್ರಿಂದ ರಾಗಿ ಬೆಳೆ ಬೆಳಿಬೇಕು ಅನಿಸ್ತಾ ನಿಮ್ಗೆ? ಹ್ಞೂ ಸರ್, ಈಗೆಲ್ಲ ಮಿಷಿನ್ ಬಂದ್ವಲ್ಲ ಅದಕ್ಕೋಸ್ಕರ ಈಗ ದನಿಗೆ ರಾಗಿ ಹುಲ್ಲು ಹಾಕಿದ್ರೆ ಮಾತ್ರ ಹಾಲು ಇಂಪ್ರೂವ್ ಆಗತ್ತ ಸರ್. ಇಲ್ಲ ಅಂದ್ರೆ ಒಣಮೇವು ಅಷ್ಟು ಒಂದು ಇಂಪ್ರೂವ್ ಆಗಲ್ಲ. ಅದ್ರಾಗ ಮೆಕ್ಕೆಜೋಳ ಸಿಪ್ಪೆ ತಿಂದ್ರೆ ಅಂತ ಇಂಪ್ರೂವ್ ಆಗಲ್ಲ, ರಾಗಿ ಹುಲ್ ತಿಂದ್ರೆ ಮಾತ್ರ ಯಾವತ್ತಿಗೂ ಚೆನ್ನಾಗಿ ಕರಿತಾವ ಸೆಮ್ಮೆ ಆಗ್ಲೇ ಆಕಳಾಗ್ಲಿ. ಅದಕ್ಕೋಸ್ಕರ ಈಗ ರಾಗಿ ಬಿತ್ತಬೇಕು ಅಂತ ನಮ್ಮನೆಗೆ ಈಗ ಇನ್ನು ವರ್ಷದಿಂದ ಸ್ವಲ್ಪ ಜಾಸ್ತಿ ಉತ್ತೇಜನ ಕೊಟ್ಟರು, ಅದಕ್ಕಾಗ್ಲೇ ಬಿತ್ತಾ ಇದೀವಿ ಸರ್. ಈಗ ರಾಗಿ ಎಲ್ಲ ಮಿಷಿನ್ ಕಟಾವ್ ಮಾಡ್ತಾರಲ್ಲ, ಬೇರೆ ಕಡೆ ಒಂದ್ ಕಡೆ ಟ್ರಾಲಿಯಲ್ಲಿ ರಾಗಿ ಹಾಕ್ತಾರ ಅಂತ ಹೇಳಿದ್ರ, ಈಗ ಬೇರೆ ಕಡೆ ಒಂದ್ ಮತ್ತೆ ಒಣಗಿಸ್ಬೇಕಾಗುತ್ತೆ ಸರ್? ಈ ಟ್ರಾಲಿಗೆ ಹಾಕಿಂದೆ ನಾವು ಈ ಪಾಟ್ ಹಾಕಿ ಕಣ್ದಾಗ ಒಂದು 3-4 ದಿವಸ ಬಿಸಿಲಿಗೆ ಒಣಗಿಸ್ಬೇಕು ಸರ್. ಒಣಗಿಸಿ ಆಮೇಲೆ ಚೀಲ ತುಂಬಿಡ್ಬೇಕು ಸರ್. ಅಂದ್ರೆ ಹಸಿ ಇರ್ತವೆ ಅದಕ್ಕೋಸ್ಕರ ಒಣಗ್ಬೇಕು ಅಂತ ಹೇಳ್ತೀವಿ. ಒಂದ್ ಸರ್ ಹಸಿದಾಗ ತುಂಬಿಟ್ರೆ ಅವು ಇದ ಬೂಸ್ ಬಂದ್ಬಿಡ್ತಾವ ಸರ್. ಅದಕ್ಕೋಸ್ಕರ ಒಂದ್ 3-4 ದಿವಸ ಡ್ರೈ ಆಗತ್ತಂಗ ಒಣಗಿಸಿ ಆಮೇಲೆ ತುಂಬಿಡ್ಬೇಕು. ಈಗ ಮೊದ್ಲೆಲ್ಲ ಕೊಯ್ದು ಗೂಡು ಹಾಕಿ ಈಗೆಲ್ಲ ಈ ಮಳೆಗಾಲ ಎಲ್ಲ ಸಂಪೂರ್ಣವಾಗಿ ಹೋಗಿ ಮೇಲೆ ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕಣಸುಗ್ಗಿ ಮಾಡಾರು, ಹೌದಾ? ಅಂದ್ರೆ ಆ ಪದ್ಧತಿ ಉತ್ತಮ ಅಲ್ಲ ಅಂತ ಹೇಳ್ತೀರ? ಸಾ ಆ ಪದ್ಧತಿ ಉತ್ತಮ. ಈಗ ಇತ್ತೀಚಿಗೆ ಬಂದ್ರೆ ಒಂದು ಮಿಷಿನ್ ನಿಲ್ಕೋಬೇಕಲ್ಲ, ಮತ್ತೆ ಈಗ ಜನ ಸಿಗಲ್ಲ, ಅದಕ್ಕಾಗಿಲ್ಲೇ ನಾವು ರಾಗಿನ ಮಿಷಿನ್ಗೆ ಹಾಕಿ ಒಣಗಿಸಿ ಚಿರುಕ್ ತುಂಬಿಡ್ತೇವೆ. ಅಂದ್ರೆ ನಾವು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ಬೇಕು ಅಂತ ಹೇಳ್ತೀರ? ಒಂದ್ ಸಾ ಬದಲಾವಣೆ ಈಗ ಮತ್ತೆ ಹೆಂಗ ಬರ್ತದ ಹಂಗ ನಾವು ಅನ್ಸರಿಸ್ಕೊಂಡು ಹೋಗ್ಬೇಕು ಸರ್. ಈಗ ಪ್ರತಿ ವರ್ಷ 2 ಎಕರೆ ರಾಗಿ ಹಾಕ್ತಿರಲ್ಲ ನೀವು, 1 ಎಕರೆಗೆ ಎಷ್ಟು ಇಳುವರಿ ತಗೊಳ್ತೀರ? ಒಂದ್ ವರ್ಷ ಒಟ್ಟು ನಮ್ದು ಒಂದು ಹೆಚ್ಚು ಕಡಿಮೆ ಒಂದು 30 ಕ್ವಿಂಟಲ್ ಆತ ಸರ್. 30 ಕ್ವಿಂಟಲ್ ಆತು, ಎ ಪಿ ಎಂ ಸಿಗೆ ಒಂದು 25 ಕ್ವಿಂಟಲ್ ಬಿಟ್ವಿ, ದನಿಗೆ ಇಲ್ಲಿ ಊಟಕ್ಕೆ ಅಂತ ಒಂದು 5 ಕ್ವಿಂಟಲ್ ಇಟ್ಕೊಂಡಿವಿ ಸರ್. ಈಗ ಎ ಪಿ ಎಂ ಸಿ ಒಳಗಡೆ ನಾವು ರಾಗಿಯನ್ನ ಮಾರಾಟ ಮಾಡ್ಬೇಕಂತಂದ್ರೆ ಅಲ್ಲಿ ಏನೇನು ನೀವು ದಾಖಲೆಗಳನ್ನ ಕೊಡಬೇಕಾಗುತ್ತೆ ಸರ್? ಫಸ್ಟ್ ಗೆ ಇದು ಫೋನ್ಗೆ ನಾವು ಇಲ್ಲಿ GPS ಮಾಡ್ಸಕ್ ಸರ್, ರಾಗಿ ಬಿತ್ತಿದೀವಿ ನಾ GPS ರಾಗಿ ಅಂತ ಮಾಡಿಸಿದ್ರೆ, ಮತ್ತೆ ಅಲ್ಲಿ ಪಹಣಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ ಬುಕ್ ಜೆರಾಕ್ಸ್ ಹೋಯ್ದಾಗ ನಮ್ದು ಅಲ್ಲೇ ರಾಗಿ ಅಂತ ಅಲ್ಲೆಲ್ಲ ಇದ್ರಾಗ ಕಂಪ್ಯೂಟರ್ನ ಬರ್ತದ ಸರ್. ಅವಾಗೆಲ್ಲ ಎಂಟ್ರಿ ಮಾಡ್ಕೊಂತಾರೆ, ಆಮೇಲೆ ಎಂಟ್ರಿ ಮಾಡ್ಕೊಂಡಾಗ ಅವರು ನೀವು ಇಷ್ಟು ದಿವ್ಸಕ್ಕೆ ತರ್ರಿ ಅಂತಪ್ಪ ಅಂತ ಮತ್ತೆ ಒಂದು ನಮಗೆ ಒಂದು ವೋಚರ್ ಕೊಡ್ತಾರೆ, ಅವ್ರು ಅಲ್ಲಿಂದ ಫೋನ್ ಮಾಡ್ತಾರೆ ಸರ್. ಅವಾಗ ನಾವು ಟ್ರ್ಯಾಕ್ಟರ್ ಆಯ್ತು ಆಟೋದಾಗ ಆಯ್ತು ಏರ್ಕೊಂಡು ಹೋಗ್ಬೇಕು ಸರ್. ಅಂದ್ರೆ ಇಷ್ಟನೇ ಸರ್ವೆ ನಂಬರ್, ಇಂಥ ಜಮೀನಲ್ಲಿ ನಾವು ರಾಗಿ ಬೆಳೆ ಹಾಕಿದೀವಿ ಅನ್ನೋದಕ್ಕೆ ಪ್ರೂಫ್ ಮಾಡ್ಬೇಕು ಅಂತಂದ್ರೆ GPS ಮಾಡಿಸ್ಬೇಕು. ಅದೇ GPS ಮಾಡಿಸ್ಬೇಕು ಸರ್, ಇಂಥ ಇದಕ್ಕೆ ಇಷ್ಟು ಎಕರೆ GPS ಮಾಡಿದೀವಿ ಅಂತ. ಈಗ GPS ಮಾಡಿಸ್ಲಿಲ್ಲ ಅಂತಂದ್ರೆ ಮಾರಾಟ ಮಾಡಕ್ ಆಗಲ್ಲ ಅಲ್ಲಿ? ಇಲ್ಲ ಸರ್, GPS ಅಲ್ಲಿ ರಾಗಿ ಅಂತ ಬಂದ್ರೆ ಮಾತ್ರ ನಮ್ದು ತಗೊಂತಾರ ಸರ್. ಈಗ ರಾಗಿ ಅಂತ ಬರಲಿಲ್ಲ ಅಂದ್ರೆ ಇಲ್ಲಪ್ಪ ನಿನ್ GPS ಆಗಿಲ್ಲ ರಾಗಿ ಅಂತ ಇದು ಮಾಡ್ತಾರ ಸರ್. ಈಗ ಮಾರ್ಕೆಟ್ ಅಂತಂದ್ರೆ ಎ ಪಿ ಎಂ ಸಿ ಒಳಗಡೆ ತಗೊಳ್ಳೋದ್ರಿಂದ ಸಾಕಷ್ಟು ಅನುಕೂಲ ಅಲ್ವಾ ನಿಮಗೆ? ಈಗ ಇಲ್ಲೆಲ್ಲ ಲೋಕಲ್ ಎರಡು ಸಾವಿರದ 100 ಅಂತ ಸರ್, ಅಲ್ಲಿ ಎ ಪಿ ಎಂ ಸಿ 3,300 ಸರ್. ಅದಕ್ಕೋಸ್ಕರ ಈಗ ಎಲ್ಲ ಮತ್ತೆ ಈಗ ಎ ಪಿ ಎಂ ಸಿಗೆ ಎಲ್ಲ ಮಾರಾಟ ಮಾಡೋದು ಸರ್. ರಾಗಿ ಯಾರು ಬೆಳೆದಿರ್ತಾರ ಅವರು GPS ಮಾಡಿಸಿ. ಈಗೆಲ್ಲ ಮೆಕ್ಕೆಜೋಳ ಮೆಕ್ಕೆಜೋಳ ಅಂತ ಬೆಳೀತಾರಲ್ಲ, ಇಷ್ಟು ರೇಟ್ ಎಲ್ಲಿದೆಯಾ ಮೆಕ್ಕೆಜೋಳಕ್ಕೆ? ಸರ್ ಮೆಕ್ಕೆಜೋಳ ಈಗ ಸ್ಟಾರ್ಟಿಂಗ್ ಈಗ 1,500 ಆಯ್ತು ಸರ್, ಇದಾದ್ರೆ 3,300 ಎಲ್ಲದಕ್ಕೂ ಆರ್ಥಿಕವಾಗಿ ಸ್ವಲ್ಪ ಗೀಡ್ತದೆ. ಆಮೇಲೆ ಸಾಕಷ್ಟು ಗುಣಮಟ್ಟದ ಮೇವುಗಳನ್ನ ತಗೋಬಹುದು ಇದರಲ್ಲಿ. ಹ್ಞೂ ಸರ್, ಮೇವು ಹಾಕತ್ತೆ, ಆಮೇಲೆ ಕಾಳಕ್ಕವೆ ಊಟಕ್ಕೆ, ಅದಕ್ಕೋಸ್ಕರ ರಾಗಿ ಬೆಳೀತ. ಈಗ ಎ ಪಿ ಎಂ ಸಿ ಒಳಗಡೆ ಮಾರಾಟ ಮಾಡೋದಕ್ಕಿಂತ ಮುಂಚಿತವಾಗಿ ಮೊದಲೆಲ್ಲ ಎಲ್ಲಿ ಮಾರಾಟ ಮಾಡ್ತಾ ಇದ್ರಿ? ಸರ್ ಎ ಪಿ ಎಂ ಸಿ ಮಾರಾಟ ಮಾಡೋದಕ್ಕಿಂತ ಮುಂಚೆ ಇಲ್ಲೇ ಊರಾಗೆ ಬಂದ್ ತಗಂತದ್ರು, ಇಲ್ಲಾಂದ್ರೆ ದುರ್ಗದ ಮಾರ್ಕೆಟ್ಗೆ ಹಾಕ್ತಿದ್ವಿ, ಇಲ್ಲಾಂದ್ರೆ ದಾವಣಗೆರೆ ಮಾರ್ಕೆಟ್ಗೆ ಹಾಕ್ತಿದ್ವಿ. ಈಗ ಎ ಪಿ ಎಂ ಸಿ ಒಳಗಡೆ ಮಾರಾಟ ಮಾಡ್ಬೇಕಂತಂದ್ರೆ ಗುಣಮಟ್ಟ ಯಾವ ರೀತಿ ಇರ್ಬೇಕಂತ ಹೇಳ್ತೀರ? ಸರ್ ಎ ಪಿ ಎಂ ಸಿ ಮಾರಾಟ ಅಂದ್ರೆ ಸ್ವಲ್ಪ ಕೆಂಪನ್ ರಾಗಿನೇ ಜಾಸ್ತಿ ಅಪೇಕ್ಷೆ ಪಡ್ತಾರೆ ಸರ್ ಅಲ್ಲಿ. ಈಗ ಎಲ್ಲ ಅದ್ರೊಳಗಡೆ ಕಲ್ಲು ಮಣ್ಣು ಕಸ ಕಡ್ಡಿ ಏನು ಇರಬಾರ್ದು? ಇಲ್ಲ ಸರ್, ಎಲ್ಲ ಮಿಷಿನ್ಗೆ ಏನು ಬರಲ್ಲ ಸರ್, ಅದೆಲ್ಲ ಹಂಗ ಡ್ರೈ ಆಗೇ ಬರ್ತದೆ, ಎಲ್ಲ ಮಿಷಿನ್ಗೆ ಏನು ಕಲ್ಲು ಪಲ್ಲು ಏನು ಬರಲ್ಲ ಸರ್. ಈಗ ಕಾಳು ಒಣಪಡೆ ಆಗಿರ್ಬೇಕು. ಹ್ಞೂ, ಕಾಳು ಒಣಗಿ ಫುಲ್ ಡ್ರೈ ಇರಕ್ ಸರ್, ಯಾಕಂದ್ರೆ ಒಣ ಕಟ್ಟಿ ಅನ್ಬೇಕು ಹಿಂಗೆ ತಿಂದ್ರೆ ಆ ತರ ಮಾಡೋದು. ಈಗ ಅದಕ್ಕೋಸ್ಕರ ನೀವೆಲ್ಲ ಒಣಸ್ಕೊಂಡು ತಗೊಂಡೋಗ್ತೀರಿ? ಹ್ಞೂ, ಎಲ್ಲ ಒಂದು 3-4 ದಿವಸ ಒಣಗಿಸಿ ಚೀಲ ತುಂಬಿಟ್ಟು ಅವರು GPS ಅಲ್ಲಿಗೆ ಹೋಗಿ ಇದು ಪಹಣಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಅವ್ರನ್ನ ಕೇಳ್ಕೊಂಡು ಇಂಥ ಡೇಟಿಗೆ ತರ್ರಿ ಅಂದಾಗ ತಗೊಂಡೋಗ್ತೀವಿ ಸರ್. ಈಗ ಪ್ರತಿ ವರ್ಷ ಒಂದು 5 ಚೀಲ ನಾವು ಉಳಿಸ್ಕೊಳ್ತೀವಿ ಮನೆಗೆ ಅಂತ ಹೇಳಿದ್ವಿ, ಊಟಕ್ಕಂತಂದ್ರೆ ಯಾವ ರೀತಿ ಬಳಸ್ತೀರಿ ನೀವು? ಸರ್ ಇದು ಊಟಕ್ಕಂದ್ರೆ ಕ್ಲೀನಾಗಿ ಮಾಡಿಸಿ ಅದನ್ನ ಜಿನ್ ಮಾಡಿಸ್ಕೊಂಬಂದು ಅದರಿಂದ ರಾಗಿಯಿಂದ ಮುದ್ದೆ ರೊಟ್ಟಿ ಸರ್, ಆಮೇಲೆ ಇದು ಒಡ್ರಾಗಿ ಅಂತಲೂ ಬಳಸ್ತಾರೆ ಸರ್, ಅದನ್ನ ಒಡ್ರಾಗಿ ಇಟ್ಟು ಅಂತ ಬಳಸ್ತಾರೆ, ಅದನ್ನೆಲ್ಲ ಈ ಹಪ್ಪಳ ಪಪ್ಪಳ ಮಾಡೋಕ್ಕೆ ಎಲ್ಲದಕ್ಕೂ ಉಪಯೋಗ ಐತೆ ಸರ್. ರಾಗಿ ಕೆಲಸ ಮಾಡ್ಕೊಂಡು ಈ ಅದಕ್ಕೆ ಬೆಲ್ಲ ಹಾಕೊಂಡು ಕುಡಿಯಿರಿ ಸರ್, ಅದು ಆರೋಗ್ಯಕ್ಕೆ ಭಾಳ ಒಳ್ಳೇದು ಅಂತ ಹೇಳ್ತಾರೆ. ಈಗ ದಿನ ನೀವು ರಾಗಿ ಅಮ್ಟಿ ಅಂತ ಹೇಳಿ ಮಾಡ್ಕೊಂಡು ಕುಡಿತೀರ? ಈಗೇನ್ ಸದ್ಯ ಇನ್ನೂ ಇಲ್ಲ ಸೈ, ಬಟ್ ಇಂದ ಈ ಸರಿ ಬೆಳೆ ಬೆಳೆದಾಗ ಆತರ ಕುಡಿಬೇಕು ಅಂತ ಆಯ್ತು, ಆರೋಗ್ಯಕ್ಕೆ ಒಳ್ಳೇದು ಅಂತ. BP ಶುಗರ್ ಅದನ್ನ ಕುಡಿದ್ರಿಂದ ಏನು ಕಾಯಿಲೆ ಬರಲ್ಲ ಅಂತ ಹೇಳಿದಾರೆ ಸರ್ ಡಾಕ್ಟರ್. ಈಗ ಸಿರಿಧಾನ್ಯ ಬೆಳೆಗಳಲ್ಲಿ ಪ್ರಮುಖವಾದ ಒಂದು ಬೆಳೆ ರಾಗಿ ಅಂತ ನಾವು ಹೇಳ್ತೀವಿ, ಆ ರಾಗಿಯನ್ನೇ ಸಾಕಷ್ಟು ನೀವು ಬೆಳಿತೀರ ಅಂದ್ರೆ ಸಾಕಷ್ಟು ನೀವು ಪ್ರತಿನಿತ್ಯ ಮನೆಯಲ್ಲಿ ಬಳಸ್ತೀರ ಅದನ್ನ? ಹ್ಞೂ ಸರ್, ಎಲ್ಲದಕ್ಕೂ ಉಪಯೋಗ ಐತೆ ಸರ್ ರಾಗಿ ಬೆಳೆಯೋದ್ರಿಂದ. ಈಗ ಇದ್ರ ಜೊತೆ ಮತ್ತೆ ನವಣೆ ಇಂಥವೆಲ್ಲ ಬೆಳಿಬೇಕು ಅಂತ ಅನ್ಸಲ್ಲ? ಮುಂಚೆಲ್ಲ ನಾವು ನಮ್ಮೂರಿಗೆಲ್ಲ ನವಣೆ ಸಾವಿ ಎಲ್ಲ ಬೆಳೆಯೋರು, ಇತ್ತೀಚೆಗೆಲ್ಲ ಬಿಟ್ಬಿಡ್ದಾರ ಸರ್ ಕೂಲೆ ಪ್ರಾಬ್ಲಮ್ ನಿಂದ, ರಾಗಿ ಬೆಳೆನೇ ಒಂದು ಬೆಳೀತದ. ಒಟ್ಟಾರೆ ಈ ಒಂದು ರಾಗಿ ಬೆಳೆ ಏನ್ ಅನ್ಸುತ್ತೆ ನಿಮ್ಗೆ, ಲಾಭದಾಯಕ ಅನ್ಸುತ್ತಾ? ಸರ್ ರಾಗಿ ಬೆಳೆ ಬೆಳೆಯೋದ್ರಿಂದ ಯಾವುದೇ ಒಂದು ನಷ್ಟ ಆಗಲ್ಲ ಸರ್, ಯಾಕಂದ್ರೆ ದನಿಗುಲ್ಲಾಕತೆ, ಈಗ ಮೆಕ್ಕೆಜೋಳಕ್ಕಿಂತ ಡಬಲ್ ದುಡ್ಡು ಆಗ್ತಾ ಇತ್ತು. ಒಳ್ಳೇದು ಶಿವಕುಮಾರ್ ಅವರೇ, ಇಲ್ಲ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ರಾಗಿ ಬೆಳೆಯನ್ನ ಯಾವ ರೀತಿ ಬೆಳೀತಾ ಇದ್ದೀರಾ, ಜೊತೆಗೆ ಮಾರಾಟ ಅಂತಂದ್ರೆ ಯಾವ ರೀತಿ ಮಾರಾಟ ಮಾಡ್ತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ರಾಗಿ ಕೃಷಿಯ ಅನುಭವಗಳು ಈ ಕುರಿತು ಜಗಳೂರು ತಾಲೂಕು ಸಾಲುಗಟ್ಟಿ ಗ್ರಾಮದ ಕೃಷಿಕ ಜಿಸಿ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು UM ಮರುಳಸಿದ್ದೇಶ್. ಈಗ ಕಡಿಮೆ ಮಳೆಯ ಚಿಂತೆ ಬಿಡು, ಡಿಕಾಲ್ಬ್ 9133 ಮೆಕ್ಕೆಜೋಳದ ಬಿತ್ತನೆ ಮಾಡು. ಮಳೆ ಕಡಿಮೆ ಅಥವಾ ಹೆಚ್ಚು ಆಗಲಿ, ಇದಕ್ಕೆ ಅತ್ಯುತ್ತಮ ಇಳುವರಿ ಕೊಡುವ ಕ್ಷಮತೆ ಇದೆ ಹಾಗೂ ಕೊಡುತ್ತದೆ ಆಕರ್ಷಕ ಬಣ್ಣ ಮತ್ತು ಹೆಚ್ಚು ತೂಕದ ಕಾಳುಗಳು. ಡಿಕಾಲ್ಬ್ 9133 ತೂಕ ಹೆಚ್ಚು ಇಳುವರಿ ಅಚ್ಚುಮೆಚ್ಚು. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಇದೀಗ ಕೇಳಿ ಬೀಟ್ರೂಟ್ ಕೃಷಿಯ ಅನುಭವಗಳು. ಈ ಕುರಿತು ಕೂಡ್ಲಗಿ ತಾಲೂಕು ಪೂಜಾರಹಳ್ಳಿಯ ಕೃಷಿಕ ಕೆಟಿ ತಿಮ್ಮಣ್ಣ ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಕೂಡ್ಲಗಿ ತಾಲೂಕು ಪೂಜಾರಹಳ್ಳಿಯ ಕೃಷಿಕರಾದ ಕೆಟಿ ತಿಮ್ಮಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯಲ್ಲಿ ಬೀಟ್ರೂಟ್ ಬೆಳೆಯನ್ನ ಯಶಸ್ವಿಯಾಗಿ ಬೆಳೆದಿದ್ದಾರೆ. ಅವರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ತಿಮ್ಮಣ್ಣರೇ, ಈ ಕಾರ್ಯಕ್ರಮ ಸ್ವಾಗತಕ್ಕ ನಮಸ್ಕಾರ. ನಮಸ್ಕಾರ ತಿಮ್ಮಣ್ಣರ. ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇರ? ನಾವೀಗ ಸುಮಾರು ಅಂದ್ರೆ ಒಂದು 15-20 ಕೃಷಿ ಮಾಡ್ತಾ ಇದೀವಿ. ಒಂದು 15-20 ವರ್ಷದಿಂದ ಕೃಷಿ ಮಾಡ್ತಾ ಇದೀವಿ. ಯಾಕೆ ಈ ಕೃಷಿ ಬದುಕಿ ಬರ್ಬೇಕು ಅನ್ನಿಸ್ತು? ನಮ್ಮ ಹಿಂದಕ್ಕೆಲ್ಲ ನಮ್ಮ ತಂದೆಯವರೆಲ್ಲ ಜಮೀನುಗಳು ಮಾಡಿಕೊಂಡು ಎಲ್ಲ ಇದು ಮಾಡಿಕೊಂಡು ಕಸಬುಗಳು ಮಾಡಿಕೊಂಡು ಮಾಡ್ಕೊಂತ ಬಂದ್ರು. ನಮ್ಮನ್ನ ಓದಕ್ ಬಿಡ್ಲಿಲ್ಲ, ನಾವು ವಿದ್ಯಾವಂತರ ಆಗ್ಲಿಲ್ಲ. ವ್ಯವಸಾಯದ ಮೇಲೆ ಬಂದ್ವಿ, ಅಲ್ಲೆಲ್ಲಿಂದಲ್ಲೂ ಭೂಮಿ ವ್ಯವಸಾಯ ಮಾಡಿಕೊಂಡು ಅದರಲ್ಲೇ ನಾವು ಜೀವನ ಮಾಡ್ತಾ ಇದೀವಿ. ಹಾಗಿದ್ರೆ ತಿಮ್ಮಣ್ಣ, ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ? ಅನ್ಸುತ್ತೆ. ಬೆಳೆ ಬೆಳಿತಕ್ಕಂತ ಮಾಲಿಗೆ ಸ್ವಲ್ಪ ರೇಟು ಅನುಕೂಲವಾಗಿ ಸಿಕ್ಕರೆ ನಾವು ಇವತ್ತು ಬೆಳಿತೀವಿ. ಬೆಳಿಬೇಕು, ನಾವು ರೈತರು ಮುಂದೆ ಬೇರಬೇಕು ಅಂತಲೇ ಬೆಳಿತೀವಿ. ಆದ್ರೆ ನಮಗೆ ಸಾಧ್ಯತೆ ಆಗಲ್ಲ. ಬೆಳೆ ಬಂದ ಮೇಲೆ ನಮಗೆ ಮಾಲ್ಗಳು ಬರ್ತಕ್ಕಂಥ ಮಾಲ್ಗಳಿಗೆಲ್ಲ ರೇಟ್ ಬೆಲೆ ಕಡಿಮೆ ಮಾಡಿಬಿಡ್ತಾರೆ. ಈಗ ಒಂದೊಂದೇ ಒಂದ್ಸರಿ ಬೆಳೆದು ನೋಡ್ತೀವಿ ಯಾವ್ಯಾವ ನಮಗೆ ಕೈಗೆ ಸಿಗುತ್ತೆ ಅನ್ನೋ ಅನುಕೂಲ ಮಟ್ಟದಲ್ಲಿ ನಾವು ಬೆಳೀತಾ ಇದ್ದೀವಿ. ಆದ್ರೂ ನಮಗೆ ಸಾಧ್ಯತೆ ಆಗ್ತಾ ಬರೋಲ್ಲ. ಈಗ ಬೋರ್ಗಳು ನೀರುಗಳು ಕಡಿಮೆ ಆಗಿದ್ದಾವೆ. ಅದರಿಂದ ಯಾವನ್ನ ಫಸಲುಗಳು ಜಲ್ದಿ ಬರೋಂಥ ಫಸಲುಗಳು ನಾವು ಭೂಮಿಯಲ್ಲಿ ಹಾಕಿದರೆ ನಾವು ಬೆಳಿಬೋದಲ್ಲ ಅಂತಂದು ಹೇಳಿ ಬೆಳೀತಾ ಇರ್ತೀವಿ. ಕ್ಯಾರೆಟು, ಬೀಟ್ರೂಟು, ಈ ಬದನೆ, ಈ ಟೊಮೆಟೊ ಅವನ್ನೆಲ್ಲ ಹಾಕ್ತೀವಿ, ಬೆಳಿತೀವಿ. ಬೆಳೆಯೋದೇನು ಕೈ ತುಂಬ ಬೆಳೆನೂ ಬರುತ್ತವೆ. ಆದ್ರೆ ಬೆಳಿತಕ್ಕಂಥ ಮಾಲಿಗೆ ಸೂಕ್ತವಾದ ಬೆಲೆನೂ ಸಿಗ್ತಾ ಇಲ್ಲ. ಹಾಗಿದ್ರೆ ಜಮೀನು ಎಷ್ಟೆಕರೆ ಇದೆ ತಿಮ್ಮಣ್ಣರ? ಜಮೀನು 2-3 ಎಕರೆ ಜಮೀನಲ್ಲಿ ಇಷ್ಟೆಲ್ಲ ನಾವು ಬೆಳಿತಾ ಇದೀವಿ. ನೀರಾವರಿ ಎಷ್ಟೆಕರೆ ಐತೆ? ಬೆದ್ಲು ಎಷ್ಟೆಕರೆ ಐತೆ? ಬೆದ್ಲು ಒಂದು 4 ಎಕರೆ, ನೀರಾವರಿ ಒಂದು 6 ಎಕರೆ. 6 ಎಕರೆಯಲ್ಲಿ 3 ಭಾಗ, ಅದರಲ್ಲಿ 2-2 ಎಕರೆಗೆ ಇಷ್ಟೆಲ್ಲ ಬೆಳಿತಾ ಇದೀವಿ. ರಾಗಿ, ಜೋಳ, ಮೆಕ್ಕೆಜೋಳ, ಟೊಮೆಟೊ, ಬೀಟ್ರೂಟು, ಮೊನ್ನೆ ಬೀಟ್ರೂಟ್ ಹಾಕಿದೀವಿ ರೀ. ಚೆನ್ನಾಗಿ ಬಂತು ಬೆಳೆ, ಒಳ್ಳೆ ಬೆಳೆ ಬಂತು ರೀ. ಒಂದು 6 ಡಬ್ಬ ಬೀಜ ಸೆಲ್ಲಿದ್ದೆ, 300 ಗ್ರಾಮ್ ಒಂದು ಡಬ್ಬ ಬೀಜ, 450 ರೂಪಾಯಿ ಒಂದು ಡಬ್ಬ ರೇಟು ತಂದು ಚೆಲ್ಲಿದ್ವಿ, ಬೆಳೆದಿವಿ. ಬೆಳೆದ್ರೆ ಏನ್ ಮಾಡ್ತೀಯ, ರೇಟ್ ಸಿಗ್ಲಿಲ್ಲ, ಬರೀ 3-4 ರೂಪಾಯಿ ಆಗ್ಬಿಡ್ತು. ಅಲ್ಲಿಂದ ಬರೀ 8-10 ರೂಪಾಯಿ ನಮಗೆ ಸಿಕ್ಕರು ಕೊಂಡು ನಾವು ರೈತರು ಸ್ವಲ್ಪ ಬೆಳೆದಕ್ಕೂ ಆಯ್ತಪ್ಪ ಅನ್ನೋ ಮಟ್ಟದಲ್ಲಿ ನಾವು ಇರ್ತೀವಿ. ಹಿಂಗಾಗ್ಬಿಟ್ಟು ಈಗ ಮುಂದೆ ಬಿದ್ದು ಏನನ್ನ ಮಾಡಕ್ ನಾವು ಹೋಗಕಂದ್ರೆ ಅವ್ರು ರೇಟ್ ಕೊಡಲ್ಲ. ಈ ವರ್ಷ ಎಲ್ಲ ನೀರುಳ್ಳಿಗಳು ಬೆಳೆದಿವಿ, ಬೆಳೆ ಕೈ ಬಂದ ತಕ್ಷಣಲೇ ಬರೀ 150-200 ರೂಪಾಯಿ ರೇಟ್ ಕೇಳ್ತಾ ಇದ್ದಾರೆ ಇವತ್ತಿಗೆ. ಆ ಬೆಳೆತಕ್ಕಂತ ನಾವು ಏನ್ ಮಾಡ್ಬೇಕು, ಏದು ಮುಂದೆ ಬಿದ್ದು ಗೊಬ್ಬರ, ಔಷಧಿ, ಪ್ರತಿಯೊಂದನ್ನು ನಾವು ಇಷ್ಟೆಲ್ಲ ಬಂಡವಾಳ ಹಾಕಿ ಬರೀ 150-200 ರೂಪಾಯಿ ಪ್ಯಾಕೆಟ್ ನೀರುಳ್ಳಿ ಅಂತಂದ್ರೆ ರೈತರು ಏನ್ ಮಾಡಬೇಕು? ಈಗ ಸಾಕಷ್ಟು ತರಕಾರಿ ಬೆಳೆಗಳಾದವೆ, ಯಾಕೆ ಬೀಟ್ರೂಟ ಬೆಳಿಬೇಕಂತ ಆಸಕ್ತಿ ಬಂತು? ಅದೇ ಬೆಳೆಯನ್ರಿ, ಭೂಮಿಯಲ್ಲಿ ಒಂದೊಂದು ಬೆಳೆ ಒಂದೊಂದು ಫಸಲು ಒಂದೊಂದು ಸಾರಿ ಇಟ್ಟು ಓಡೋಣ. ಯಾವ ಬೆಳೆ ಹೆಂಗ್ ಬರುತ್ತೆ, ಯಾವ್ದು ಅನುಕೂಲ ಆಗುತ್ತೆ ಅನ್ನೋ ಮಟ್ಟದಲ್ಲಿ ನಾವು ಬೀಟ್ರೂಟ್ ಮಾಡ್ತಾ ಇದೀವಿ. ಈ ಬೀಟ್ರೂಟ್ ನೀವು ಬೀಜ ಚೆಲ್ಲೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ತಯಾರಿ ಮಾಡ್ಕೊಂತೀರ? ಭೂಮಿನ ಯಾವ ರೀತಿ ತಯಾರಿ ಮಾಡ್ತೀವಿ ಅಂದ್ರೆ, ಈಗ ಎತ್ತುಗಳು ಇರ್ತವೆ ನಮ್ಮಲ್ಲಿ, ಈಗ ಎತ್ತುಗಳು ಇರ್ತವೆ, ಕೊಟ್ಟಿಗೆ ಗೊಬ್ಬರ ಇರುತ್ತೆ, ವ್ಯವಸಾಯ ಮಾಡ್ತೀವಿ. ಒಂದು 1 ಎಕರೆಗೆ 8-10 ಗಾಡಿ ಕೊಟ್ಟಿಗೆ ಗೊಬ್ಬರ ಹೊಡಿತಾ ಇರ್ತೀವಿ. ಹೊಡೆದು ಅದನ್ನೆಲ್ಲ ಸಿಂಪರಣೆ ಮಾಡಿ ನೆಲನೆಲ್ಲ ಅದವಾಗಿ ಮಾಗಿ ಹೊಡೆದು ಬಿಟ್ಟು ಕುಂಟೆ ಹರಿಕೊಂಡ್ಬಿಟ್ಟು ವಾರೆ ತುಳ್ಕಂತ ಫಸ್ಟ್ ವಾರೆ ಹೊಡೆದು ಬಿಟ್ಟು ನಮ್ಮ ನೀರುಳ್ಳಿ ಬೀಜ ಚೆಲ್ದಂಗೆ ಚೆಲ್ತೀವಿ. ಅದು ಚೆನ್ನಾಗ್ ಬಂತಂದ್ರೆ 1-2 ತಿಂಗಳು ಕಟಾವು ಆಗಿ ಹೋಗುತ್ತೆ. ಬೇಡ ಅಮ್ಮಮ್ಮ ಅಂದ್ರೆ 15 ದಿವಸ ಲೇಟ್ ಆಗ್ಬಹುದು 2 ತಿಂಗಳ ಮೇಲೆ, ಅಷ್ಟೊತ್ತಿಗೆ ಬೀಟ್ರೂಟ್ ಕಟಾವು ಮುಗಿದು ಹೋಗುತ್ತೆ. ಬೀಟ್ರೂಟ್ ಎಷ್ಟೆಕರೆಯಲ್ಲಿ ಚೆಲ್ಲಿದ್ರಿ ಬೀಜನ? ಬೀಜ ಒಂದು 1/2 ಎಕರೆ, ಸ್ವಲ್ಪ 1/2 ಎಕರೆ ಕಡಿಮೆ ಪಡ್ಬಹುದು. 1/2 ಎಕರೆಗೆ 100-180-190 ಪ್ಯಾಕೆಟ್ ಬರುತ್ತೆ. ನೀವೀಗ 1/2 ಎಕರೆಗೆ ಬೀಜ 300 ಗ್ರಾಮ್ ಎಷ್ಟು ಡಬ್ಬಿ ಚೆಲ್ಲಿದ್ರಿ? 1/2 ಎಕರೆಗೆ 1 ಎಕರೆಗೆ 6 ಡಬ್ಬ ಬೀಜ ಹೋಗುತ್ತೆ. 6 ಡಬ್ಬ ಬೀಜ 1 ಎಕರೆಗೆ. ಅದರಲ್ಲಿ ಸುಮಾರು ಅಂದ್ರೆ ಚೆನ್ನಾಗಿ ನಾವು ಬೆಳೆಸ್ಬೇಕು, ಚೆನ್ನಾಗಿ ಬರ್ಬೇಕಪ್ಪ, ನೀರು ಗೊಬ್ಬರ ನೋಡ್ಕೊಂಡು ಮಾಡ್ಕೋಬೇಕಂದ್ರೆ 6 ಡಬ್ಬ ಬೀಜಕ್ಕೆ 200-250 ಪ್ಯಾಕೆಟ್ ಬೀಟ್ರೂಟ್ ಬೆಳಿಬಹುದು. 1/2 ಎಕರೆಯಲ್ಲಿ ಚೆಲ್ಲಿದ್ರಿ, ಇವನ್ನೆಲ್ಲ ಯಾವ ರೀತಿ ಚೆಲ್ಲಬೇಕು? ನಮ್ಮ ಈರುಳ್ಳಿ ಬೀಜ ಚೆಲ್ಲದಂಗೆ ಚೆಲ್ಬೇಕಾ, ಇದೇನಾದ್ರೂ ಬೀಜ ತಗೊಂಡು ಒಂದೊಂದೇ ಬೀಜ ಊರೋದು ಈ ತರ ಮಾಡಿದ್ರೆ? ಇಲ್ಲ ಹಂಗೇನಿಲ್ಲ. ಅದನ್ನ ಏನ್ ಮಾಡ್ಬಿಟ್ವಿ, ಬೀಜ ಊರ್ತಾರೆ ಕೆಲವರು. ಬೀಜ ಊರಕಂತಂದ್ರೆ ಸಣ್ಣ ಸೊಪ್ಪಿನ ಬೀಜ, ಆ ಬೀಜ ಊರಕ ಕೂಲರ್ನ ಕರ್ಕೊಂಡೋಗಿ ಬೀಜ ಉಣಿಸಿದ್ರೆ ಈ ಚೆಲ್ಲಿದಕ್ಕಿನ್ನ ಇಳುವರಿ ಉನ್ನ ಅನುಕೂಲವಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ನಾವೇನ್ ಮಾಡ್ತೀವಿ, ಈ ಕೂಲರಿಗೆ 150-200 ರೂಪಾಯಿ ದುಡ್ಡು ಕೊಡ್ಬೇಕು ಬೀಜ ಊರ್ಸಕ್ಕೆ ಕೂಲರ್ನ ಕರ್ಕೊಂಡೋದ್ರೆ. ನಾವೇನ್ ಮಾಡ್ಬಿಡ್ತೀವಿ, ವಾರೆ ಹೊಡೆದು ತೆಳ್ಳಗೆ ಚೆಲ್ಕೊಂಡು ಹೋಗ್ತೀವಿ. ಚೆಲ್ಕೊಂಡು ಹೋಗ್ಬಿಟ್ಟು ಮೇಲೆ ಕುಂಟೆ ಹೊಡಿತೀವಿ. ಕುಂಟೆ ಹೊಡೆದ್ಬಿಟ್ಟು ಬೀಜ ನೆಲಕ್ಕೆ ಮುಚ್ಚಿಬಿಟ್ಟು ಮತ್ತೆ ನೀರು ಕಟ್ತೀವಿ. ಈಗ ನೀರ್ ಕಟ್ಟಿದ ಮೇಲೆ ಎಷ್ಟು ದಿವಸದಲ್ಲಿ ಹುಟ್ಟುತ್ತೆ ಇದು? ಇದು ನೀರ್ ಕಟ್ಟಿದ್ಮೇಲೆ 3 ದಿವಸಕ್ಕೆ ಉಳ್ಳಿರು ಬಿಡ್ತೀವಿ. ಉಳ್ಳಿರು ಕಟ್ಟಿದ್ಮೇಲೆ 6 ದಿವಸ ಅನ್ನೋ ಅಷ್ಟೊತ್ತಿಗೆ ಎಲ್ಲ ಮೇಲಕ್ಕೆ ಬರುತ್ತೆ. ಎಷ್ಟು ದಿವಸಕ್ಕೊಮ್ಮೆ ನೀರು ಕೊಡ್ತೀರಾ? ಏನಾದ್ರೂ ಮೇಲ್ ಗೊಬ್ಬರ ಕೊಡೋದು ಈ ತರ ಏನಾದ್ರೂ ಇರುತ್ತಾ? ಕೊಡ್ಬೋದು. ಒಂದೆರಡು ಸಾರಿ 3 ಸಾರಿ ಕಳೆ ತೆಗೆಸ್ಬೇಕು. ಒಂದ್ಸಾರಿ 2 ಸಾರಿ ಮೇಲ್ ಗೊಬ್ಬರ ಕೊಡ್ಬೇಕು. ಈ ನುಸಿ ಹುಳ ಬೀಳುತ್ತೆ ಎಲ್ಲಿ, ನುಸಿ ಹುಳ ಬೀಳಿದ ತಕ್ಷಣ ಒಂದ್ಸಾರಿ 2 ಸಾರಿ ಔಷಧಿ ಸಿಂಪರಣೆ ಮಾಡ್ಬೇಕು. ಈಗ ಬೀಟ್ರೂಟು ಸಸಿ ಸಣ್ಣದಾದಾಗ ಈ ಕಳೆ ತರನೇ ಇರುತ್ತೆ. ಈಗ ನೀರಾವರಿಯಲ್ಲಿ ನೀವು ಬೆಳೆಯೋದ್ರಿಂದ ಸಾಕಷ್ಟು ಕಳೆ ಬೀಳ್ತಾ ಇರುತ್ತೆ. ಈ ಕಳೆ ತೆಗಿಬೇಕಾದ್ರೆ ಇವನ್ನೆಲ್ಲ ಗುರುತಿಸಿಬಿಟ್ಟು ಇದೇ ಬೀಟ್ರೂಟಿನ ಸಸಿ ಅಂತ ಎಲ್ಲ ಹೆಂಗ್ ಗುರುತಿಡ್ದು ಹೆಂಗ್ ಕಳೆ ತೆಗಿತೀರಾ? ಅದು ಬೀಟ್ರೂಟ್ ಅಂದ್ರೆ ಸೇಮ್ ನಮ್ಮ ಹುಲ್ಲು ತರನೇ ಬರುತ್ತೆ. ಅದು ಕೆಲವರಿಗೆ ಗೊತ್ತಿರಲ್ಲ, ಇದು ಸೊಪ್ಪೆ ಯಾವ್ದು ಇದು ಹುಲ್ಲು ಯಾವ್ದು ಅನ್ನೋದು ಗೊತ್ತಿರಲ್ಲ. ಅದನ್ನ ನಾವು ತೋರಿಸ್ತೀವಿ ಅವರಿಗೆ, ಇದು ಸೊಪ್ಪಿಂದ, ಇದು ಬೀಟ್ರೂಟಿಂದು, ಇದು ಹುಲ್ಲು. ಇದನ್ನ ನೋಡಿ ಸೂಕ್ಷ್ಮವಾಗಿ ತಕ್ಕಬೇಕು. ತಕ್ಕಂಬಿಟ್ಟು ವಾರಕ್ಕೊಂದ್ಸಾರಿ 5 ದಿವಸಕ್ಕೊಂದ್ಸಾರಿ ನೀರು ಕಟ್ಟಬೇಕು. ಇದಕ್ಕೇನು ಈ ಕಳೆನಾಶಕ ಸಿಂಪಡಣೆ ಮಾಡೋದು? ಈರುಳ್ಳಿ ಕಳೆನಾಶಕ ಸಿಂಪಡಣೆ ಮಾಡ್ತೀವಲ್ಲ, ಆತರ ಏನು ಕಳೆನಾಶಕ ಯಾವ್ದು ಇಲ್ಲ? ಇಲ್ಲ, ಕಳೆನಾಶಕ ಎಲ್ಲದಕ್ಕೂ ಕಂಡಿಡ್ದಾರೆ. ಇದು ಬೀಟ್ರೂಟಿ ಮಾತ್ರ ಕಂಡಿಡ್ದಲ್ಲ. ಇದನ್ನು ನಾವಿಂದ ಯಾವಾಗ್ಲೂ ಕೂಲಿ ಇಟ್ಟನೆ ಅದನ್ನ ಕಳೆ ತೆಗೆಸ್ಬೇಕು, ತೆಗಿಬೇಕು. ಇದಕ್ಕೆ ಔಷಧಿ ಸಿಂಪರಣೆ ಇಲ್ಲ, ಕಳೆನಾಶಕ ಇಲ್ಲ ಇದಕ್ಕೆ ಬೀಟ್ರೂಟ್ಗೆ. ಅದು ಬೀಟ್ರೂಟ್ ಅಕಸ್ಮಾತ್ ಹೋಗುತ್ತೆ ಬಿಟ್ಟು ಅಂತ ನಾವು ಅದನ್ನ ಸಿಂಪರಣೆ ಮಾಡಿದ್ರೆ ಅದು ಇರಲ್ಲ, ಹೋಗ್ಬಿಡುತ್ತೆ. ಏನಿದ್ರು ಕೈ ಕಳೆನೆ ತೆಗಿಬೇಕು, ಕೈ ಕಳೆನೆ ತೆಗಿಬೇಕು. ಕೂಲರ್ಲ ಸಾಕಷ್ಟು ಜನ ಬೇಕಾಗುತ್ತ? ಕೂಲರ್ ಬೇಕಾಗತ್ತೆ. ಇಷ್ಟು ಸುಮಾರು 1 ಎಕರೆಗೆ ಬೀಟ್ರೂಟ್ ಬೀಜ ಸೆಲ್ಲಿದ್ರೆ ಸುಮಾರು ಅಂದ್ರೆ 10 ಜನ ಬೇಕು. ಬೀಟ್ರೂಟ್ಗೆ ಏನೇನು ರೋಗ ಬರುತ್ತೆ? ಅದಕ್ಕೇನು ರೋಗ ಬರಲ್ಲ, ಹುಳ ಬಾಧೆ ಮಾತ್ರ ಜಾಸ್ತಿ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಕಡಿಮೆ ಬರುತ್ತೆ. ಈ ಮಳೆಗಾಲದಲ್ಲಿ ಏನಾಯ್ತು, ಸ್ವಲ್ಪ ಹುಳ ಬಾಧೆ ಜಾಸ್ತಿ. ಅದನ್ನ ಏನ್ ಮಾಡ್ಬಿಟ್ಟು ನಮ್ಮ ರೇಷ್ಮೆ ಹುಳ ಸೊಪ್ಪು ಮೇದಂಗ ಮೇದ್ ಬಿಡ್ತವೆ. ಸೊಪ್ಪು ಇರಲ್ಲ, ಸೊಪ್ಪು ಹೋದ್ರೂ ಕೂಡ ಔಷಧಿ ಸಿಂಪರಣೆ ಮಾಡಿಕೊಂಡ್ರೆ ಹುಳ ಕಂಟ್ರೋಲ್ ಆಗುತ್ತೆ, ಮತ್ತೆ ಚಿಗುರು ಬರುತ್ತೆ. ಕಂಟ್ರೋಲ್ ಮಾಡ್ಬೇಕಂದ್ರೆ ಏನು ಈ ತೋಟಗಾರಿಕೆ ಇಲಾಖೆಗೆ ಹೋಗಿ ಅಥವಾ ಗೊಬ್ಬರದ ಅಂಗಡಿಗೆ ಹೋಗಿ ಎಲ್ಲ ಔಷಧಿ ತಂದು ಸಿಂಪರಣೆ ಮಾಡ್ತಾರೆ? ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಇಲ್ಲ ರೀ, ನಮಗೆ ನೋಡ್ತೀವಿ, ಎಲೆ ತೂತ್ ಬೀಳ್ತಿರ್ತತೆ, ಅದಾಗ್ಲೇ ಹುಳ ಮೇಯ್ತಿರ್ತತೆ. ಅದು ಹುಳ ನಮಗೆ ಕಣ್ಣಿಗೆ ಕಾಣಲ್ರಿ, ಹಸು ಹುಳ. ಅದು ನೋಡಿದ್ವಿ ಯಾಕೆ ಹುಳ ಇದು ಎಲ್ಲ ಸೊಪ್ಪನ್ನೆಲ್ಲ ಮೇಯ್ತಾ ಐತೆಲ್ಲ ಅಂತಂದು ಹೇಳ್ಬಿಟ್ಟು ನಾವು ಗೊಬ್ಬರದ ಅಂಗಡಿಗೆ ಹೋಗ್ತೀವಿ. ಗೊಬ್ಬರದ ಅಂಗಡಿಗೆ ಹೋಗಿ ಹಿಂಗ್ ತರ ಹುಳ ಮೇಯ್ತತೆ, ಸೊಪ್ಪನ್ನೆಲ್ಲ ತಿಂದಾಗ್ತತೆ, ಇದಕ್ಕೆ ಔಷಧಿ ಕೊಡ ಅಂತಂದ್ರೆ ಅವ್ರು ಅದಕ್ಕೆ ಒಂದು ನಿಗಾ ಮಾಡಿ ಇಂಥ ಔಷಧಿ ಕೇಳ್ತಾರ ಅವರು. ಯಾವ ಹುಳ ಬಿದ್ದತೆ, ಏನ್ ಹಸು ಹುಳ ಬಿದ್ದತೆ, ಏನ್ ಗೇಣಾಕ ಹುಳ ಬಿದ್ದತೆ ಅಂತ ಎಲ್ಲ ಕೇಳ್ತಾ ಇದಾರೆ. ಇಲ್ಲ ರೀ, ನಾವ್ ಇಂಥ ಹುಳ ಬಿದ್ದತ್ ಅಂತ ಹೇಳಿದ್ರೆ ಅದಕ್ಕೆ ಔಷಧಿ ಕೊಡ್ತಾರೆ. ಔಷಧಿ ಕೊಟ್ಟ ಮೇಲೆ ಅದನ್ನ ತಂದು ನಾವು ಸಿಂಪರಣೆ ಮಾಡ್ತೀವಿ. ಬೀಟ್ರೂಟ್ ನಾವು ಕಟಾವಿ ಬರ್ಬೇಕಂದ್ರೆ ಎಷ್ಟು ತಿಂಗಳ ಅವಧಿ ಬೇಕಾಗತ್ತೆ? 2 ತಿಂಗಳಂತ ಬೇಕ್ರಿ. 2 ತಿಂಗಳಿಲ್ದಲ್ಲಂತೂ ಬರಲ್ಲ. 2 ತಿಂಗಳು ಆಗ್ಬಿಟ್ರೆ 2 ತಿಂಗಳ ಮೇಲ್ಪಟ್ಟು ನೀನ್ ಯಾವ ಬೇಕಾದ್ರೂ ಕಟಾವ್ ಮಾಡಬಹುದು. ಬೀಟ್ರೂಟ್ ಗೆಡ್ಡೆ ಭೂಮಿ ಒಳಗಡೆ ಇರುತ್ತೆ, ಭೂಮಿ ಮೇಲ್ಗಡೆ ಇರುತ್ತೆ? ಇಲ್ಲ ರೀ, ಅದು ಭೂಮಿ ಮೇಲ್ಗಡೆನೆ ಇರುತ್ತೆ. ಅದು ನಮ್ಮ ದಬ್ಬಳ ಟೈಪ್ ಒಂದು ಒಂಟಿ ಬೇರು ಇರುತ್ತೆ, ಒಂದೇ ಬೇರು ಇರುತ್ತೆ. ಅದು ಅಕಸ್ಮಾತ್ ಕೀಳ ಮೂಮೆಂಟ್ ಗೆ ಬಂದಾಗ ಇದು ಒಣಗೋಗ್ಬಿಡ್ತಲ್ಲಪ್ಪ, ಇದು ನೀರು ಕಡಿಮೆ ಆಗ್ಬಿಟ್ಟು ಇದನ್ನ ಹೆಂಗೆ ಕಿತ್ಕೊಂಡು ನಾವು ಇದನ್ನ ಗಡ್ಡೆಗೆ ತಗಬೇಕು ಅನ್ನೋ ಒಂದು ರೀತಿಯಲ್ಲಿ ಇರ್ತದೆ. ಆಗ ಏನ್ ಮಾಡ್ತೀವಿ, ನೋಡ್ತೀವಿ ಅದನ್ನ ಬರುತ್ತೆ ಇಲ್ಲ, ಕೀಳಕ್ಕೆ ಒಣ್ಣೆಲ್ಲ ಐತೆಲ್ಲ, ನೀರ್ ಕಟ್ಟಿಲ್ಲ, ಇದನ್ನ ಕಿತ್ತ ಹಾಕ್ಬೇಕು ಈಗ ಅಂತಂದು ಹೇಳ್ಬಿಟ್ಟು ಈ ಕಿತ್ತರೆ ಅದು ಎಲ್ಲ ಹಂಗೆ ಒಣ್ಣಿಲ್ದಾಗನೆ ಮೇಲ್ಗಡೆ ಬಂದ್ಬಿಡುತ್ತೆ. ಮೇಲೆ ಇರುತ್ತೆ ಅದು ಗಡ್ಡೆ ಎಲ್ಲ, ಅದೇ ನೆಲದಲ್ಲಿ ಇರಲ್ಲ. ನಮ್ಮ ನೀರುಳ್ಳಿ ಬಂದಂಗೆ ಎಲ್ಲ ಗಡ್ಡೆ ಎಲ್ಲ ಮೇಲ್ಗಡೆ ಇರುತ್ತೆ. ಕಿತ್ಮೇಲೆ ಇದನ್ನೆಲ್ಲ ಎಷ್ಟು ದಿವಸ ಒಣಗಿಸಿ ಅದನ್ನೆಲ್ಲ ಎಲೆ ಎಲ್ಲ ಕೊಯ್ದ್ಬಿಟ್ಟು ಮಾರ್ಕೆಟಿಗೆ ತಲುಪಿಸ್ಬೇಕಂದ್ರೆ ಏನೇನ್ ಕೆಲಸ ಇರುತ್ತೆ ಜಮೀನಲ್ಲಿ? ಕಟಾವ್ ಮಾಡಕಂದ್ರೆ ಒಂದು ಇವತ್ತು ಒಂದು 30 ಚೀಲ ಕೀಳ್ಬೇಕಪ್ಪ ನಾವು, ಇವತ್ತೊಂದು 30 ಚೀಲ ಮಾರ್ಕೆಟ್ಗೆ ಹೊಡಿಬೇಕು, ಕೂಲಿಯರ್ ಎಷ್ಟು ಆಳು ಬೇಕಾಗ್ಬೋದು ಅಂತ ಹೇಳ್ಬಿಟ್ಟು ಒಂದು 6 ಜನ 8 ಜನ ಕರ್ಕೊಂಡು ಹೋಗ್ಬಿಟ್ಟು ಬೆಳಿಗ್ಗೆ ಅದನ್ನೆಲ್ಲ ಕಿತ್ಬಿಟ್ಟು ಕಿತ್ತು ಅದನ್ನೆಲ್ಲ ಹಚ್ಚಿಬಿಟ್ಟು ಹಚ್ಚಿ ಸೊಪ್ಪು ಹಿಂದೆ ಬೇರು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ನೀರಕ್ಕೆ ಹಾಕಿ ತೊಳಿಬೇಕ್ರಿ. ಅದನ್ನ ತೊಳೆದ್ಬಿಟ್ಟು ನೀರಕ್ಕೆ ಹಾಕಿ ತೊಳೆದ್ಬಿಟ್ಟು ಚೀಲಕ್ಕೆ ಹಾಕಿ ಮತ್ತೆ ಚೀಲನ್ನೆಲ್ಲ ನೆನೆಸ್ಬಿಟ್ಟು ನೀರಾಗ ಅದೇನ್ರಿ, ಅದೇ ನೆನೀತತೆ, ಮಳೆ ಬಂದ್ರೆ ನೆನೀತತೆ, ತೋಯ್ತತೆ, ಏನು ಆಗುತ್ತೆ ಇಲ್ಲ. ಅದು ದಿವಸ ಹತ್ತಿಕೊಂಡಿರ್ಲಿ ಮಳೆ, ಮಳೆಗೆ ಬೇಕಾದ್ರೆ ಅದನ್ನ ಬೀಟ್ರೂಟ್ ಕಟಾವ್ ಮಾಡ್ಕೋಬಹುದು, ಅದರದ್ದೇನು ಸಮಸ್ಯೆ ಇಲ್ಲ. ನೀನು ತಾಟ್ ಪಲ್ಲ ಹಾಕು, ಒದಿಸು, ಪಾಟ್ ಒದಿಸು ಅನ್ನಂಗೆ ಏನು ಇರಲ್ಲ. ಅದನ್ನ ಯಾವ ರೀತಿಯಲ್ಲಿ ಬೇಕಾದ್ರೆ ಯಾವಾಗ ಬೇಕಾದ್ರೂ ಅದನ್ನ ಕೆಲಸ ಮಾಡಬಹುದು. ಅಂದ್ರೆ ಇದನ್ನೆಲ್ಲ ಕಟಾವ್ ಮಾಡಿದ್ಮೇಲೆ ಚೆನ್ನಾಗಿ ತೊಳೆದು ನಾವು ಮಾರ್ಕೆಟ್ಗೆ ತಲುಪಿಸೋದ್ರಿಂದ ಗುಣಮಟ್ಟವಾಗಿ ಚೆನ್ನಾಗಿ ಕಾಣುತ್ತೆ, ಗೆಡ್ಡೆ ಒಳ್ಳೆ ರೇಟ್ ಸಿಗುತ್ತೆ ಅಂತಾನ? ಅದು ನಾವು ಕೆಲಸ ಮಾಡಿದಷ್ಟು ಕ್ಲೀನ್ ಇರುತ್ತೆ, ಚೆನ್ನಾಗಿ. ಏ ಅದನ್ನೇ ಬಿಡು, ಈ ರೇಟ್ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ಹೇಳ್ಬಿಟ್ಟು ನಾವ್ ಹೆಂಗ್ ಬೇಕಂಗ ತಗೊಂಡು ಹೋಗಿ ಇಲ್ಲಿ ಮಾರ್ಕೆಟ್ಗೆ ಹಾಕ್ಬಿಟ್ರೆ ಅವ್ರೇನ್ ಹೇಳಲಪ್ಪ, ನೀವು ಇದನ್ನ ಬೇಸ್ ಚೆನ್ನಾಗಿ ಕ್ಲೀನ್ ಮಾಡಿಲ್ಲ, ಇದನ್ನ ಸ್ವಲ್ಪ ತೊಳಿಬೇಕಾಯ್ತು, ನೀವು ಚೆನ್ನಾಗ ನೀವು ಕ್ಲೀನ್ ಮಾಡ್ಕೊಂಬಂದ್ರೆ ನಿಮಗೂ 1 ರೂಪಾಯಿ ಸಿಗುತ್ತೆ. ಈಗ ನಮ್ಮ ಕಣ್ಣಿಗೆ ನಮಗೆ ರೀತಿಯಾಗಿದ್ರೆ ಅವ್ರಿಗೆ ತಗೊಂಡವ್ರಿಗೆ ಚೆನ್ನಾಗಿ ಕಾಣುತ್ತೆ. ಅರ್ಧ ಎಕರೆಯಲ್ಲಿ ಎಷ್ಟು ಪ್ಯಾಕೆಟ್ ವರೆಗೆ ಇಳುವರಿ ಬಂತು? ಅರ್ಧ ಎಕರೆಯಲ್ಲಿ ಒಂದು 180-200 ಲೆಕ್ಕಕ್ಕೆ ಹೊರಡುತ್ತೆ, ಅಷ್ಟು ಇಳುವರಿ ಬರುತ್ತೆ. ಈಗ ಪ್ರತಿ ದಿವಸ ಒಂದು 30 ಪ್ಯಾಕೆಟ್ ಮಾತ್ರ ಕಿತ್ ಮಾರಾಟ ಮಾಡ್ತಾರೆ, ಅಷ್ಟನ್ನು ಒಂದು ಅರ್ಧ ಎಕರೆ ಇಲ್ಲ, ಅದನ್ನ ಒಂದೇ ಸಾರಿ ತಗೊಂಡೋಗಕ್ ಬರಲ್ರಿ, ಒಂದೇ ಸಾರಿ ತಗೊಂಡೋಗಕ್ ಬರಲ್ಲ. ಅದನ್ನ ನಾವ್ ಇಷ್ಟು ಪ್ಯಾಕೆಟ್ ನಾವ್ ಇಷ್ಟು ಪ್ಯಾಕೆಟ್ ಮಾರ್ಕೆಟ್ ಬೆಳಿಬೇಕಂದ್ರೆ ಅಷ್ಟೇ ಕಿತ್ಕೊಂಡು ಹೋಗ್ಬೇಕು. ಅಲ್ಲೇ ಮಾರ್ಕೆಟ್ ಹೋದ್ರೆ ಹೋಗ್ತೇವೆ, ಅವ್ರು ಹೇಳ್ದಂಗೆ ಅವ್ರು ಮಾರ್ಬಿಡ್ತಾರ, ತಗೊಂಡೋಗಿ ಅವ್ರ ಅಂಗಡಿ ಮುಂದೆ ಹಾಕಿರ್ತವ, ಅವ್ರು ಏನ್ ಹೆಂಗೆ 50 ರೂಪಾಯಿಗೆ ಒಂದ್ ಚೀಲ, 100 ರೂಪಾಯಿಗೆ ಒಂದ್ ಚೀಲ ಹಿಂಗೆಲ್ಲ ಮಾರ್ಬಿಡ್ತಾರ. ಮಾರ್ಬಿಟ್ಟಾಗ ಏನಾಗುತ್ತೆ, ನಮ್ಗೆ ಹಾಕಿ ಬಂದ್ವಿ, ನಮ್ಗೆ ರೇಟ್ ಸಿಗ್ಲಿಲ್ಲ, ಇದನ್ನ ನಾವ್ ಬೆಳಿಲೇಬಾರ್ದು ಅಂತ ನಮಗೆ ಅನಿಸುತ್ತಾಗ ಹಂಗ ಆಗ್ಬಿಟ್ಟು ಅವ್ರೇನ್ ಹೇಳ್ತಾರೆ ಮಾರ್ಕೆಟ್ನವರು, ಬಾಳ ಹಾಕೊಂಡ್ಬರ್ಬಾರ್ದಪ್ಪ, ಖರ್ಚಾಗಲ್ಲ, ಇದು ಮಾಲ್ ಹೋಗಲ್ಲ, ಇದು ಬೇಡಿಕೆ ಜಾಸ್ತಿ ಇರಲ್ಲ, ಸ್ವಲ್ಪ ಕಡಿಮೆ ತಂದ್ರೆ ಸ್ವಲ್ಪ ರೇಟು ಸಿಗುತ್ತೆ ನಿಮಗೆ, ಸ್ವಲ್ಪ ಸ್ವಲ್ಪ ತರಬೇಕು. ಒಂದು ಅರ್ಧ ಎಕರೆ ಬೀಟ್ರೋಟ್ ಅನ್ನು ನಾವು ಖಾಲಿ ಮಾಡಕಂದ್ರೆ ಒಂದು 15 ದಿವಸದಿಂದ ಹಿಡಿದು 20 ದಿವಸಕ್ಕೆ ಅದನ್ನ ಕಟಾವ್ ಮಾಡಬಹುದು. ಮಾರ್ಕೆಟ್ ತಗೊಂಡೋಗ್ಬೇಕಾದ್ರೆ ಏನಾದ್ರು ಗ್ರೇಡ್ ಮಾಡ್ತೀರಾ, ಈ ಐಟಮ್ ಮಾಡ್ತೀರಾ, ದೊಡ್ಡದೊಂದು ಸೈಜು, ಮೀಡಿಯಂ ಸೈಜು, ಚಿಕ್ಕ ಸೈಜ್ ಒಂದ್ ಸೈಜ್ ಏನಾದ್ರು ಮಾಡಿ ಮಾರ್ಕೆಟ್ ತಗೊಂಡೋಗ್ತಾರಾ, ಎಲ್ಲ ಉಂಡ ಗೊತ್ತಿನ ತಗೊಂಡೋಗ್ತಾರ? ಇಲ್ಲ ರೀ, ಹಂಗ ತಗೊಂಡೋಗಲ್ರಿ ನಾವು. ಅವ್ರು ಹೇಳ್ತಾರೆ ಐಟಮ್ ಮಾಡ್ಕೊಂಬರ್ರಿ ಅಂತ ಹೇಳ್ಬಿಡ್ತಾರೆ. ಆಗ ಏನಾಗುತ್ತೆ, ಇಲ್ಲಿ ಐಟಮ್ ಮಾಡಕಂದ್ರೆ ಆಳ್ ಹಿಡಿತಾವ್ರಿ ಅವ್ರಿಗೆ. ಇವಾಗ ನಾವು ಐಟಮ್ ಮಾಡ್ಸಕಂದ್ರೆ ಆಳ್ ಹಿಡಿತಾವ್ರಿ, ನಾವೇನ್ ಮಾಡ್ಬಿಡ್ತೀವಿ ಆಳು. ಈಗ 200 ರೂಪಾಯಿ ಐಟಮ್ ಮಾಡಕಂದ್ರೆ 200 ರೂಪಾಯಿ ಕೇಳ್ತಾರ್ರಿ. 200 ರೂಪಾಯಿ ಕೇಳ್ದಾಗ ಏನಾಗುತ್ತೆ, ಆ ಕಡೆ ನಮಗೆ ರೇಟ್ ಸಿಗಲ್ರಿ, ಅಲ್ಲಿ ರೇಟ್ ಸಿಕ್ಕರೆ ಈ ಕಡೆ ನಾವು ಕೂಲಿ ಇಟ್ಟು ಏನಾದ್ರು ಬೇಕಾದ್ರೆ ಮಾಡಿಸ್ಬೋದ್ರಿ. ಅವ್ರು ಹೇಳ್ತಾರ್ರಿ ಮಾಡಿಸ್ಕೊಂಬರ್ರಿ ಅಂತ. ಈ ಕಡೆ ನಮಗೆ ಕೂಲಿ ಗಿಟ್ಟದಿಲ್ಲ. ಅದರಿಂದ ನಾವೇನ್ ಮಾಡ್ತೀವ್ರಿ, ಸಣ್ಣದ ದೊಡ್ಡದ ಎಲ್ಲ ಕ್ಲೀನ್ ತೊಳೆದ್ಬಿಟ್ಟು ಅವನ್ನ ಎಲ್ಲ ಚೀಲಕ್ಕೆ ಹಾಕೊಂಡು ಹೋಗ್ಬಿಟ್ಟು ತಗೊಂಡೋಗಿ ಅವ್ರ ಅಂಗಡಿ ಮುಂದಕ್ಕೆ ಹಾಕ್ತೀವಿ. ಈಗ ಒಂದ್ ಚೀಲಕ್ಕೆ ತುಂಬಿಕೊಂಡು ಹೋಗ್ತೀವಿ ಅಂತಂದ್ರೆ ಒಂದ್ ಚೀಲ ಅಂದ್ರೆ ಎಷ್ಟು ಕೆಜಿ ವರೆಗೆ ತೂಕ ಬರುತ್ತೆ? ಒಂದು ಚೀಲ ಅಂದ್ರೆ ಇವು ಸೊಸೈಟಿ ಅಕ್ಕಿ ಪ್ಯಾಕೆಟ್ ಬರುತ್ತವಲ್ಲ, ಅವು 50 ಕೆಜಿ ಇಂದ ಹಿಡಿದು 55 ರವರೆಗೂ ಬರುತ್ತೆ ಒಂದ್ ಚೀಲ. ಅದನ್ನ ಏನ್ ಮಾಡ್ಬಿಡ್ತಾರೆ, ಬರ್ತಾರೆ ತರಕಾರಿ ಬರ್ತಿ ಬಂದ್ಬಿಡತ್ತಪ್ಪ, ಇವತ್ತು ನಿಂದ ಮಾಲು ಹಂಗೆ ಉಳ್ಕೊಂಬಿಡತ್ತಪ್ಪ, ಖರ್ಚಾಗಲ್ಲ, ಹೆಂಗಪ್ಪ ನೀನ್ ಎಷ್ಟು ಕೊಡ್ತಿ ಹೇಳು ಅಂತ ಅವ್ರು ನಮ್ಮನ್ನ ಕೇಳ್ತಾರೆ. ನಾವು ನೋಡ್ರಿ ನಿಮ್ ಅಂಗಡಿ ಮುಂದೆ ತಂದಾಕಿದೀವಿ, ಸ್ವಲ್ಪ ನೋಡಿ ರೈತರಿಗೆ ಸ್ವಲ್ಪ ಅನುಕೂಲ ಹಂಗ ಮಾಡಿಕೊಡ್ರಿ ಅಂತ ನಾವ್ ಕೇಳ್ತೀವಿ. ಕೇಳ್ದಾಗ ಏನಾಕ್ತಾರೆ, ಅವ್ರು ಬಿಗಿಡ್ ಮಾಡ್ತಾರೆ. ಆದ್ರೂ ಇವ್ರು ಮಾಲೀಕರು ತಗೊಂಡವ್ರು, ಏ ಬೇಡಪ್ಪ ನಮ್ಗೆ ರೇಟ್ ಜಾಸ್ತಿ ಆಗ್ಬಿಡ್ತು, ನಮ್ಗಷ್ಟೇ ಇಷ್ಟು ಕೊಟ್ಟರೆ ಇಷ್ಟು ತಗೊಂಬಪ್ಪ, ನಾವು ಚೀಲ 150 ರೂಪಾಯಿ ಕೊಡ್ತಾರೆ ಏನಪ್ಪ ನೀವು, ಇಲ್ಲ ಸರ್ ಹಂಗೆ ಕೊಡಲ್ಲ ನಾವು, 200 ರೂಪಾಯಿ 250 ರೂಪಾಯಿ ಅನ್ನ ಹಾಕೇಳ್ರಿ, ಎಷ್ಟು ರೇಟ್ ಕಡಿಮೆ ಆಗುತ್ತೆ 250 ರೂಪಾಯಿ ಹಾಕೇಳ್ರಿ, ನಮ್ಗೇನು 150 ರೂಪಾಯಿ ಕೂಲಿ ಕೊಡ್ಬೇಕು, ಹಚ್ಚಬೇಕು, ಕೊಯ್ಬೇಕು, ತೊಳಿಬೇಕು, ಇದೆಲ್ಲ ನಮಗೆ ಖರ್ಚು ಭಾಳ ಇರ್ತಾವ್ರಿ ಅಂದಾಗ ಅವ್ರೇ ಇಲ್ಲಪ್ಪ ರೇಟ್ಗಳು ಭಾಳ ಮಾಲ್ ಬಂದ್ಬಿಡ್ತೈತೆ, ಭಾಳ ಮಾಲ್ ಬಂದಾಗ ರೇಟ್ ಆಗಲ್ಲ ಅಂತಂದು ಹೇಳ್ಬಿಟ್ಟು ಅವರು ಕೊಟ್ಬಿಡಪ್ಪ ಇಟ್ಕೋಬೇಡ ಅಂತ ಹೇಳ್ತಾರೆ. ಈಗ ಒಂದು ಕೆಜಿಗೆ ಏನ್ ರೇಟ್ ಸಿಕ್ಕರೆ ನಿಮ್ಗೆ ಲಾಭದಾಯಕ ಅನ್ಸುತ್ತೆ? ನಮಗೆ ನೋಡ್ರಿ ಕೆಜಿಗೆ ಒಂದು 6-8 ಸಿಕ್ಕರೆ ನಮಗೆ ಮಾಡಿದ ಖರ್ಚು ಉಳಿತೈತ್ರಿ. ಅದ್ರ ಒಳಗೆ ನಮಗೆ ಒಂದು 2-3 ರೂಪಾಯಿ ಅಂತ ಅಂದ್ರೆ ನಾವಲ್ಲಿ ಬೀಜ ಗೊಬ್ಬರ ಕಳೆ ಕಾಸಿ ಔಷಧಿ ಅದು ಇದು ಎಲ್ಲ ಮಾಡಿದ್ರಾಗ ನಮ್ಗೆ 2-3 ರೂಪಾಯಿ ಸಿಕ್ಕರೆ ನಮಗೆ ಮಾಡಿದ್ದು ಏನು ಉಳಿಯೋದಿಲ್ರಿ. ಕೊನೆ ಪಕ್ಷ 8-10 ರೂಪಾಯಿ ಕೆಜಿಗೆ ಸಿಕ್ಕಾಗ ಮಾತ್ರ ನಿಮ್ಗೆ ಏನಾದ್ರು ಸ್ವಲ್ಪ 8-10 ರೂಪಾಯಿ ಸಿಕ್ಕರೆ ನಮ್ಗೆ ಉಳಿಯೋರ್ ಆಗತ್ರಿ, ನಮಗೆ ಬೆಳೆಯಕ್ಕೆ ಒಂದು ಖುಷಿ ಆಗತ್ರಿ, ಬೆಳಿಬಹುದ್ರಿ ಸಾಕು ನಮ್ಗೆ, ಇಷ್ಟು ಸಿಕ್ಕರೇನು ನಾವ್ ಬೆಳಿಬಹುದು. ಈಗ ನಿಮ್ಮ ಹತ್ರ ಈ 6-7 ರೂಪಾಯಿ ಕೆಜಿ ತಗೊಂಡು ಅವ್ರ ಎಷ್ಟು ರೂಪಾಯಿ ಮಾರಾಟ ಮಾಡ್ಕೊಂತಾರೆ? ಅವ್ರು ಮಾಡೋದು 10 ರೂಪಾಯಿಂದ 15-20 ರೂಪಾಯಿವರೆಗೂ ಮಾರಾಟ ಮಾಡ್ತಾರ್ರಿ. ಅವ್ರು ಚೆನ್ನಾಗ ಲಾಭ ಅವ್ರಿಗೆ ಐತ್ರಿ ಕುಂತು ಮಾರೋರಿಗೆ. ನಾವ್ ರೈತರು ಬೆಳೆದವರಿಗಿಂತ ಅವ್ರಿಗೆ ಮಾರ್ತಕ್ಕಂತ ಮಾಲೀಕರಿಗೆ ಚೆನ್ನಾಗ ಸಿಗುತ್ತೆ, ಲಾಭ ಸಿಗುತ್ತೆ. ಮಧ್ಯವರ್ತಿಗಳಿಗೆ ಹೆಚ್ಚು ಲಾಭ ಅಂತ, ಮಧ್ಯವರ್ತಿಗಳಿಗೆ ಹೆಚ್ಚು ಲಾಭ. ಒಂದು ಪ್ಯಾಕೆಟ್ಗೆ 150-200 ರೂಪಾಯಿ ಸಿಕ್ಕರೆ ಇಲ್ಲಿಂದ ಹಾಕೊಂಡೋಗ ಖರ್ಚು ಲಗೇಜ್ ತುಂಬಾ ಜಾಸ್ತಿ ಬಂದಿರುತ್ತೆ, ಹಂಗಾಗ್ಬಿಟ್ಟು ಬಹಳ ಲಾಸ್ ಆಗುತ್ತೆ. ನೋಡ್ರಿ ನಾವ್ ಈಗ ಬೀಟ್ರೂಟ್ ಬೆಳೆದಿರಿ, ದುರ್ಗ ದಾವಣಗೆರೆ ಬಳ್ಳಾರಿ ರೇಟ್ ಐತೆ, ಹೋಗ್ಬಿಡೋಣ ತೆಗೀರಿ ಆಟ ಒಂದು ಮಾಡಿಕೊಂಡು ಹಾಕೊಂಡು ಹೋಗ್ಬಿಡೋಣ ಅಂತ ಕೇಳಿದ್ರೆ ಆಡದಾರ ನಾವಾಗ ನಾವು ಬೆಳಿತೀವಿ ಮಾಲ್ ಬೆಳಿತೀವಿ, ನಮ್ಗೆ ಇವತ್ತು ಆಟ ಬೇಕು ಅಂತಂದ್ರೆ ಅವ್ರು ನಮ್ ಬೆಳೆತಿರ್ತಕ್ಕಂಥ ಮಾಲ್ ಅವ್ರು ಅಲ್ಲಿ ರೇಟು ನೋಡಲ್ರಿ. ನಮಗೆ ಇಷ್ಟು ಬಾಡಿಗೆ ನೋಡಪ್ಪ, ಇಷ್ಟು ಬಾಡಿಗೆ ಕೊಟ್ರೆ ನಾವು ಬಳ್ಳಾರಿಗೆ ಬರ್ತೀವಿ, ದುರ್ಗಕ್ಕೆ ಬರ್ತೀವಿ, ದಾವಣಗೆರೆಗೆ ಬರ್ತೀವಿ. ಈಗ ದಾವಣಗೆರೆಗೆ ಹೋದ್ರು 1500 ರೂಪಾಯಿ ಬಾಡಿಗೆ ಕೊಡ್ಬೇಕು, ಬಳ್ಳಾರಿಗೆ ಹೋದ್ರು 1500 ರೂಪಾಯಿ ಬಾಡಿಗೆ ಕೊಡ್ಬೇಕು, ದುರ್ಗಕ್ಕೆ ಹೋದ್ರೆ 1800 ರೂಪಾಯಿ ಬಾಡಿಗೆ ಕೊಡ್ಬೇಕು. ಹಿಂಗೆ ನಮಗೆ ಖರ್ಚು ಇರ್ತಾವ್ರಿ. ಯಾವ ಮಾರ್ಕೆಟ್ ತಲುಪಿದ್ರೆ ಹೆಚ್ಚು ಲಾಭದಾಯಕ ಅನ್ಸುತ್ತೆ ನಿಮ್ಗೆ? ಮಾರ್ಕೆಟ್ನಾಗ ನೋಡ್ರಿ ಈಗ ಅಲ್ಲಿ ಹೋಗ್ತೀವಿ ಒಂದ್ ಸಾರಿ ಒಂದ್ ಅಂಗಡಿಗೆ ಹೋಗ್ತೀವಿ, ಏ ಬಾರಪ್ಪ ನಮ್ಮ ಅಂಗಡಿಗೆ ಬಾ, ನಮ್ಮ ಅಂಗಡಿಗೆ ಬಾ, ನಾವ್ 1 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತಾರೆ. ಒಂದ್ಸರಿ ಅಲ್ಲಿ ಹೋಗ್ತೀರಿ, ಒಂದೊಂದ್ಸರಿ ಆ ಅಂಗಡಿಗೆ ಬಿಟ್ಟಾಗ ಅಲ್ಲೇನ್ ಮಾಡ್ತಾರ, ನೋಡ್ತಾರ ಒಂದ್ಸಾರಿ ಒಂದ್ ದಿವಸ ಹಾಕೊಂಡು ಹೋಗಿದ್ನ ಪರವಲ್ಲಪ್ಪ ಅನಿಸ್ತಾರ. ಮತ್ತೆ ತಿರ್ದಾಗ ಅಲ್ಲಿ ಚೆನ್ನಾಗಾಯ್ತಪ್ಪ ಅಲ್ಲಿ ಚೆನ್ನಾಗತ್ತೆ ಅಂತಂದ ಹೇಳ್ಬಿಟ್ಟು ಮತ್ತೆ ಅದ ಅಂಗಡಿಗೆ ಹೋದ್ರೆ ಮತ್ತೆ ಈ ಕಡೆ ಫಸ್ಟ್ ಅಂಗಡಿ ಬಿಟ್ಟಿರ್ತಲ್ಲ ಅದಕ್ಕನ್ನ ರೇಟ್ ಅವ್ರು ಕಡಿಮೆ ಮಾಡ್ತಿರ್ತಾರ. ಹಿಂಗಾಗ್ಬಿಟ್ಟು ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಲಾಭ ಸಿಗುತ್ತೆ, ಕಮಿಷನ್ ಸಿಗುತ್ತೆ ನಮ್ ಕಡೆಯಿಂದ ಅವರಿಗೆ. ಈಗ ನಮ್ಮನ್ನ ರೈತರನ್ನ ನೋಡಲ್ಲ ಅವ್ರು, ಮಾರ್ಕೆಟ್ನವರು ಮಾಲೀಕರು ಏನಾದ್ರು ನಮ್ಮನ್ನ ನೋಡಲ್ಲ, ನಮ್ಮನ್ನ ರೈತರನ್ನೇ ಒತ್ತಡ ಮಾಡ್ತಾರೆ ನಮ್ಮನ್ನ. ಒಟ್ಟಾರೆಯಾಗಿ ಈ ಬೀಟ್ರೋಟ್ ಕೃಷಿ ಏನೇ ಅಂತ ಲಾಭ ತಂದು ಕೊಡಲಿಲ್ಲ ನಿಮ್ಗೆ ಈ ವರ್ಷ? ಇಲ್ಲ ರೀ, ಕೃಷಿ ಯಾಕಂದ್ರೆ ಈಗ ಮೊದಲೆಲ್ಲ ಚೆನ್ನಾಗಿತ್ತು, ನಾವು ಅದೇ ರೀತಿನೇ ಬೆಳಿತೀವಿ ಮಾಡ್ತೀವಿ ಬಿಡ್ರಿ, ರೇಟ್ ಸಿಗುತ್ತೆ ಅಂತಂದ್ರೆ ಈಗ ನೀರುಳು ಬೀಳುದು ಖರ್ಚು ಜಾಸ್ತಿ ಬರುತ್ತಲ್ಲ, ಇದು ಹೆಂಗ ಸ್ವಲ್ಪ ಖರ್ಚು ಕಡಿಮೆ ಇರುತ್ತೆ ಉಳಿತಾಯ ಆಗುತ್ತೆ ಅಂತ ಮಾಡಿಬಿಟ್ಟು ಈ ವರ್ಷ ಈ ಬೀಟ್ರೋಟ್ನಾಗ ಏನು ಉಳಿತಾಯ ಲಾಭ ಸಿಗ್ಲಿಲ್ಲರಿ. ಈಗ ಈ ತರ ಅಲ್ಪಾವಧಿ ಬೆಳೆಗಳಲ್ಲಿ ಒಂದ್ಸರಿ ಲಾಸ್ ಲಾಭ ಇದ್ದೇ ಇರ್ತವೆ, ಯಾಕೆ ತೋಟಗಾರಿಕೆ ಬೆಳೆಗಳು ಬೆಳಿಬಾರ್ದು? ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ ಇಂತ ಬೆಳೆಗಳನ್ನ ಯಾಕೆ ಬೆಳಿಬಾರ್ದು? ಅವನ್ನ ಬೆಳಿಬೋದ್ರಿ, ಈಗ ಬೋರೊಳಗ ನೀರಿಲ್ಲ, ಇವತ್ತು ನಾವು ತೆಂಗ್ ಹಾಕ್ಬೋದು, ಹೆಂಗ ಒಂದೊಂದು ವರ್ಷ ಎರಡು ವರ್ಷ ನೀರು ಹೊಡಿತೇವ ಅಂತಂದ ಹೇಳ್ಬಿಟ್ಟು ತೆಂಗ್ ಹಾಕ್ಬೋದು, ಅಡಿಕೆ ಹಾಕ್ಬೋದು, ಮಾವು ಹಾಕ್ಬೋದು, ನಮಗೆ ಏನ ಅನ್ಸುತ್ತೋ ಅದನ್ನೆಲ್ಲ ಮಾಡ್ಬೋದ್ರಿ. ಇವತ್ತು ಬರ್ದತ್ರಿ ಸಸಿ ನಾಟಿ ಮಾಡಿದಾಗ ಬೇಡ ಅಮ್ಮಂದ್ರು ಆರು ತಿಂಗಳು ಒಂದು ವರ್ಷಕ್ಕೆ ನಮಗೆ ಫಸಲು ಚೆನ್ನಾಗಿ ಕಾಣತತೆ, ಒಳ್ಳೆ ಫಸಲು ಬರೋ ಅಷ್ಟೊತ್ತಿಗೆ ಈ ಕಡೆ ಬೋರ್ ಒಳಗ ನೀರು ಇರಲ್ರಿ, ಆಗ ನೀರು ಬೋರ್ಗಳು ನಿಂತೋಗಿರ್ತವೆ, ಆ ಕಡೆ ಫಸಲು ಬಂದಾಗ ಅದು ಈ ಕಡೆ ನೀರಿಲ್ಲ ಅಂದ್ರೆ ಆ ಕಡೆ ಫಸಲು ಒಣಗೋಗುತ್ತೆ. ಹಾಗೇನ ನಾವು ಅದನ್ನ ಹೆಂಗೆ ಬೆಳವಣಿಗೆ ಮಾಡ್ಬೇಕು, ಅಷ್ಟು ವರ್ಷ ಕಾಪಾಡಿ ನೋವಾಗುತ್ತೆ ಮನುಷ್ಯರಿಗೆ ಅನ್ಬಿಟ್ಟು ನಾವೇನ್ ಮಾಡ್ತೀವ್ರಿ, ತೆಂಗು ತೋಟ ಅವನ್ನೆಲ್ಲ ಬಿಟ್ಟು ಏನೋ ಈ ತರಕಾರಿ, ಈ ರಾಗಿ, ಜೋಳ, ಈ ಟಮಾಟೊ ಇದನ್ನೆಲ್ಲ ಮಾಡ್ಕೊಂಡು ಹೋದ್ರೆ ಹಿಂಗ ಮತ್ತೆ ಅದರಲ್ಲೇನೆ ಜೀವನ ಮಾಡ್ಬೇಕ್ರಿ. ಈ ಕಟ್ಟೆ ಕುಂಡುಗಳಿಗೆ ಕೆರೆಗಳಿಗೆ ನೀರಿಲ್ಲ. ಈ ತರ ಕೃಷಿಯಲ್ಲಿ ಏನಂತ ಲಾಭದಾಯಕ ಇಲ್ಲ ಅಂದಾಗ ಸಾಕಷ್ಟು ಜನ ಈ ಕೃಷಿ ಜೊತೆಗೆ ಉಪಕಸಬುಗಳು ಮಾಡ್ತಾರೆ. ಈ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹಸು ಸಾಕಾಣಿಕೆ ಅಂತ ಈ ತರ ಏನಾದ್ರೂ ಉಪಕಸಬುಗಳು ಮಾಡ್ತಾ ಇದ್ರ? ಮಾಡ್ತೀವ್ರ ಅವನ್ನು. ಈಗ ಹೊಲ್ದಾಗ ಅದು ಇದು ಈಗ ಶೇಂಗಾ ಪಂಗ ಹಾಕೊಂಡಿರ್ತವೆ, ಇಷ್ಟು ಉಬ್ಬಳು ಮೇವುಗಳು ಆಗಿರ್ತವೆ, ಏನೋ ಒಂದು ಮೂರ ನಾಲ್ಕು ಮರಿಗಳು ತಗೊಂಡದ್ದು. ಈ ನಾವು ವ್ಯವಸಾಯ ಮಾಡ್ತೀವಲ್ಲ ಅದ್ರ ಜೊತೆಗೆ ಈ ರಪ್ಪಗಳಾಗ ಕಟ್ಟಿಕೊಳ್ಳೋದು, ಅವನ್ನ ಮೇಯಿಸೋದು, ಈಗ ಮೂರು ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಒಂದು ಮರಿ ತರೋದು, ಅವನ್ನ ಒಂದು ಐದು ತಿಂಗಳು ಆರು ತಿಂಗಳು ಮೇಯಿಸೋದು, ಐದು ಆರು ತಿಂಗಳು ಕಾಪಾಡಿ ಮೇಯಿಸಿದಕ್ಕೆ ಏನೋ ಒಂದು ಮರಿಗೆ ಮೂರ್ನಾಲ್ಕು ಸಾವಿರ ರೂಪಾಯಿ ಲಾಭ ಸಿಗಬಹುದು. ನಿಮ್ಗೆ ಎಷ್ಟು ಜನ ಮಕ್ಕಳು? ನಮಗೆ ಒಂದು ಹೆಣ್ಣು ಮಗು, ಇಬ್ಬರು ಗಂಡು ಮಕ್ಕಳು. ಈಗ ಮಕ್ಕಳು ಏನಾದ್ರೆ ಕೃಷಿ ಬದುಕಿಗೆ ಸಹಾಯ ಮಾಡ್ತಾರ? ಕೃಷಿ ಬದುಕಿಗೆ ಸಹಾಯ ಮಾಡ್ತಾರ್ರಿ, ಮಾಡೋದನ್ನು ಮಾಡ್ತಾರ್ರಿ. ಭೂಮಿನ ನಂಬಿಕೊಂಡು ಭೂಮಿನ ಮಾಡಿದ್ರೆ ಬೆಳಿಬಹುದು. ಹತ್ತಾರು ಜನ ಬಂದ್ರೆ ನಾವೊಂದು ತುತ್ತು ಮುದ್ದೆ ಹಾಕ್ಬಹುದು ಅವರಿಗೆ. ಹೇಳ್ತಾರ್ರಿ ಮಕ್ಳು ಏನ್ ಹೇಳ್ತಾರೆ, ಬಿಡಪ್ಪ ಇವತ್ತು ಯಾರು ಜಮೀನು ಕಟ್ಟಿಕೊಂಡು ಎಲ್ಲ ಇದನ್ನ ಮಾಡಿ ಯಾರು ಉದ್ದಾರ ಆಗಿದ್ದಾರೆ, ಏನು ಹಿಂದಕ್ಕೆ ಹಾಕಿದ್ದಾರೆ ಅಷ್ಟೆಲ್ಲ ಜಮೀನುಗಳು. ಇವತ್ತು ಒಂದು ಹೋಗ್ತಾರ್ರಿ, ಒಂದು ಗಾರೆ ಕೆಲಸ ಬೆಂಗಳೂರಿಗೆ ಅಲ್ಲಿ ಇಲ್ಲಿ ಹೋಗ್ತಾರ್ರಿ, ಅವ್ರಿಗಿದ್ದಷ್ಟು ಸುಖ ಇವತ್ತು ಬೆಳೆ ಬೆಳೆತಕ್ಕಂತನಿಗೆ ಇಲ್ಲ. ಹಂಗಾಗ್ಬಿಟ್ಟು ನೋವಾಗತ್ತೆ. ಪ್ರತಿ ವರ್ಷ ಜನ ಮಳೆ ನಡೆಸಿ ಬೆಳೆದಂತ ಬೆಳೆಗೆ ಸೂಕ್ತವಾದ ಬೆಲೆ ಸಿಕ್ಕಾಗ ಈ ಕೃಷಿ ಮಾಡ್ಬೇಕಂತ ಎಲ್ಲರಿಗೂ ಆಸಕ್ತಿ ಬರುತ್ತೆ. ಈ ಬೆಳೆ ಬೆಳೆತಕ್ಕಂತ ಇದಕ್ಕೆ ಮಳೆಗಾಲ ನಡೆಸಿ ಮಳೆ ಫಸಲು ಮಳೆ ಬಂದಂಗೆಲ್ಲ ನಮಗೆ ರೈತರಿಗೆ ಒಂದು ಬೆಳೆ ಬೆಳೆಯಕ್ಕೆ ಒಂದು ಉಲ್ಲಾಸ ಆಗುತ್ತೆ. ಹಾಗಿದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ತಂದ್ಕೊಟ್ಟೈತೆ ತಿಮ್ಮಣ್ಣ ಅವ್ರೆ? ತಂದ್ಕೊಟ್ಟತ್ರಿ, ಬಹಳ ಖುಷಿಯಿಂದ ಬೆಳೆದಿವ್ರಿ ನಾವು. ಭತ್ತ ಬೆಳೆದಿವಿ, ರಾಗಿ ಬೆಳೆದಿವಿ, ಜೋಳ ಬೆಳೆದಿವಿ, ಸಾಕಷ್ಟು ಬೆಳೆದಿವಿ ರೀ ಇಲ್ಲೇ ತನಕನ. ಈಗ ಬೆಳೆಯಕಂದ್ರೆ ಬೋರ್ ಒಳಗೆ ನೀರಿಲ್ಲ, ಮಳೆಗಾಲ ಇಲ್ಲ, ಅದರಿಂದ ಈಗ ರೈತರೆಲ್ಲ ಅಲ್ಲಲ್ ಕೊಲ್ಲಲಾಗಿ ಕಷ್ಟದಾಗ ನೆಲ ನೋಡ್ತಾ ಇದಾರೆ. ಇವತ್ತು ಯಾವ್ದು ಬೆಳಿಬೇಕಂತ ಹೋದ್ರೆ ಅದು ಮೇಲೆ ಬರುತ್ತೆ. ಬಹಳ ಸಂತೋಷ ತಿಮ್ಮಣ್ಣ ಅವರ, ಇದುವರೆಗೂ ನಿಮ್ಮ ಈ ಬೀಟ್ರೋಟ್ ಕೃಷಿಯಲ್ಲಿನ ಸಾಕಷ್ಟು ಅನುಭವ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರೆ ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೂ ಬೀಟ್ರೋಟ್ ಕೃಷಿಯ ಅನುಭವಗಳು ಈ ಕುರಿತು ಜಗಳೂರು ತಾಲೂಕು ಪೂಜಾರಹಳ್ಳಿಯ ಕೃಷಿಕ ಕೆಟಿ ತಿಮ್ಮಣ್ಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಇದೀಗ ಕೇಳೋಣ ಈ ಜನಪದ ಗೀತೆಯನ್ನ. ನಾರಿ ಮನಸೋತಳೋ, ಬೆಳ್ಳಿ ನೊಂಗ್ರಕ್ಕೆ ನಾರಿ ಮನಸೋತಳೋ, ಬೆಳ್ಳಿ ನೊಂಗ್ರಕ್ಕೆ ನಾರಿ ಮನಸೋತಳೋ.